ಸ್ಪಷ್ಟನೆ. ರಾಜ್ಯದಲ್ಲಿ 9 ವಿಶ್ವವಿದ್ಯಾಲಯ ಮುಚ್ಚುವ ನಿರ್ಧಾರ ವಿರುದ್ಧ ಬಿಜೆಪಿ ಆಕ್ಷೇಪ. ಅಪಘಾತದಲ್ಲಿ ಗಾಯಗೊಂಡಿದ್ದ ರೈತ ಮುಖಂಡ ಕುರುಬೂರು ಶಾಂತಕುಮಾರ್ ಪಂಜಾಬಿನಿಂದ ಬೆಂಗಳೂರಿಗೆ ಏರ್ಲಿಫ್ಟ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35. ಬೇಗ ಟಿಫಿನ್ ಪ್ಯಾಕ್ ಮಾಡಿ ರಾಜು, ಮೊಬೈಲ್ ಬಿಡು. ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡೇ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ. ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸ್ತಾರೆ. ಹಾಗಾದ್ರೆ ಸರಿಯಾದ ನಂಬರ್ ಬ್ಯಾಂಕ್ ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ. ನೀವು ಉಳಿಸಿ ಬಿಟ್ರಿ ಅಕ್ಕ, ಕೆಲ್ಸದಿಂದಲ್ಲ. ಮಾಡ್ತೀನಿ. RBI ಹೇಳುತ್ತೆ, ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ. ಆಕಾಶವಾಣಿ ಮೈಸೂರು, ಸಮಯ 6:51. ಈಗ ಕೇಳಿ ಕಾರ್ಯಕ್ರಮ ಕೃಷಿ ರಂಗ. ಮೈಸೂರು ಆಕಾಶವಾಣಿ ಕೇಂದ್ರದ ರೈತ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ರೈತ ಸ್ನೇಹಿತರೆ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ತೋರಣ ಹೂರಣ. ಪ್ರಸ್ತುತಿ ಎನ್ ಕೇಶವಮೂರ್ತಿ, ಆರ್ ಲೋಕೇಶ್ವರಿ ಹಾಗೂ ಪ್ರಭುಸ್ವಾಮಿ ಮಳಿಮಠ್. ನಂತರ ಕೃಷಿ ಲೋಕ, ಅನಂತರ ಕೃಷಿ ದರ್ಪಣ. ವಾರದ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಮುನ್ನೋಟ, ಪ್ರಸ್ತುತಿ ಆರ್ ಲೋಕೇಶ್ವರಿ. ಈಗ ಕೇಳೋಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ತೋರಣ ಹೂರಣ. ತೋರಣ ಹೂರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ಕಮಲಕ್ಕೌ, ಓ ಬಾಜಯಣ್ಣ, ನೋಡವ್ವಾ, ಓದ್ಕಿತ ನಾನು ಧಾರವಾಡ ಕೃಷಿ ಮೇಳಕ್ಕೆ ಹೋಗಿರ್ನಿಲ್ವಾ, ಅಲ್ಲಿ ಒಬ್ರು ಫ್ರೆಂಡ್ ಆಗವ್ರೆ, ಅವ್ರ ಮನೆನಾಗೆ ಉಳ್ಕೊಂಡಿದ್ದೆ. ಓ ಸಂದಾಗಿ ರೊಟ್ಟಿ ಮತ್ತೆ ಎಣ್ಗಾಯಿ ಎಲ್ಲ ಕೊಟ್ಬಿಟ್ಟು ಉಪಚಾರ ಮಾಡಿ ಅವ್ರ ಮನೆಯಾಗೆ ಇಟ್ಕೊಂಡು ಕಳ್ಸಿದ್ರು ಅಂತ ಹೇಳಿದ್ನಲ್ಲ, ಅವ್ರಿಗೂ ಬಂದೋಗಿ ಬುದ್ಧಿ ನಮ್ ಕಡೆಗ್ ಬಂದಾಗ ಅಂತ ಹೇಳ್ದೆ. ಅವರು ಬಂದ್ರ ನೆನ್ನೆ, ನಿಮ್ನೆಲ್ಲ ಪರಿಚಯ ಮಾಡ್ಕೊಡ್ಬೇಕಲ್ಲವೋ, ಕರ್ಕ ಬಂದಿದ್ದೀನಿ ನೋಡು ಬಸಣ್ಣವ್ರೆ. ಜಯಣ್ಣ, ಈ ಮನೆ ಒಳಗ್ ಬರ್ತಿದ್ದಂಗ ಹೆಂಗಾತು ಅಂತಂದ್ರ, ನಮ್ಮನೆ ನಮ್ಮ ಧಾರವಾಡದಾಗ ಹಳ್ಳಿ ಮನೆ ಗುಡಿಸ್ಲಿರ್ತಾವಲ್ಲ, ನೋಡಕ್ ಸಣ್ಣ ಆದ್ರೆ ಒಳಗ್ ಬಹಳ ತಂಪು ಹಂಗ ಅನಿಸ್ತ. ಅಲ್ಲಣ್ಣ, ನಿಮ್ ಕಡೆ ಎಲ್ಲ ವಾಡಿ ಅಂತಾರಲ್ವೇ? ವಾಡೆ ಅಂತಂದ್ರ ಅವೆಲ್ಲ ಮಹಾರಾಜರ ಕಾಲದಾಗ ದೇಸಾಯರು ಗೌಡರು ಇದ್ರಲ್ಲ, ಅವ ಕಟ್ಟಿದ್ ದೊಡ್ಡ ವಾಡೆ ಅಂದ್ರೆ ಭಯಂಕರ ದೊಡ್ಡವು. ನಿಮ್ಮ ಮನೇನು ಬೋಸ್ ಅಂದಾಗಿತ್ತು ಬಿಡಣ್ಣ. ಏನು ಕಡ್ಸಪ್ಪ, ನಾನು ವಾಡೆ ಎಲ್ಲ ಟಿವಿನಲ್ಲಿ ನೋಡಿದ್ದೀನಿ ಅಣ್ಣ. ಕಮಲಕ್ಕ, ಜಯಣ್ಣ ಹೇಳಕಂತಿದ್ರ ಅವ್ ಬರುವಾಗ, ಏನಂತಂದ್ರೆ ಇಲ್ಲಿದೇನೋ ಒಂದು ವಿಶೇಷ ಐತಿ ತಿಂಡಿ ಅಂತ ಹೇಳಿ, ಈ ಮಾತಾಡೋನು ಆಮೇಲೆ ನಿನಗೆ ತಿಂಡಿ ಕೊಡ್ತಾಳ ಕಮಲಕ್ಕ ಅಂತ ಆಸೆಗೆ ಬಂದ್ಬಿಟ್ಟೆ ನಾನು. ಒಳ್ಳೇದಾಯ್ತು ಬಿಡಣ್ಣ. ಜಯಣ್ಣ ಅವತ್ತಿಂದ ಬಸಣ್ಣನ ಬಗ್ಗೆ ಹೇಳಿದ್ದೇ ಹೇಳಿದ್ದು. ಈಗ ಒಂದು ವಿಚಾರ ಹೇಳ್ಬೇಕು ನಿಂಗ. ಹೇಳಿ ಜಯಣ್ಣ. ಇನ್ ನಿಮ್ ಮನೆಗೆ ಬಂದಾಗ್ಲೂ ನಿಮ್ ಮನೆನಾಗುವೆ ರೇಡಿಯೋ ಆಡ್ತಾ ಇತ್ತು, ಮರ್ಫಿ ಮರ್ಫಿ ರೇಡಿಯೋ. ನನಗೆ ಬೋ ಖುಷಿ ಆಯ್ತು. ನಾನು ಕಮಲಕ್ಕ ಮತ್ತೆ ನಮ್ ದೋಸ್ತ್ ಇನ್ನೊಬ್ಬ ಗಣಿ ಅವನೇ ಚಂದ್ರಣ್ಣ, ಎಲ್ರೂ ದಿನ ಬೆಳಗ್ಗೆ ಎದ್ದು ರೇಡಿಯೋ ಹಾಕ್ಬಿಟ್ರೆ ಸಂಜೆ ಅದು ಮುಗಿಯೋ ಗಂಟ ಕೇಳೋರೆ. ಹೊಲ್ಕ್ ಹೋದ್ರು ಅದೇಯ, ಮನೆಯಾಗಿದ್ರು ಅದೇಯ, ಕಮಲಕ್ನಂತೂ ಅಡ್ಗೆ ಮನೆಗ್ ಒಂದು, ಪಡ್ಸಾಲೆಗ್ ಒಂದು, ಹಿಂದೆ ಕೈತೋಟ ಮಾಡವಳಲ್ಲ ಅಲ್ಗೂ ಒಂದ್ ಮಡಿಕಬಿಟ್ಟವಳು. ನಮ್ಮ ಅಪ್ಪಾರ ಕೊಡ್ಸಿದ್ದು ಮರ್ಫಿ ರೇಡಿಯೋ, ನಾವು ಅಷ್ಟ ಅದು ಇವತ್ತಿನವರೆಗೂ ಯಾವತ್ತೂ ಬಂದಾಗಿಲ್ಲ. ಏನಾರು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ರಿಪೇರಿ ಮಾಡಿಸ್ತೇವೆ. 13ನೇ ತಾರೀಕು ಜಯಣ್ಣ, ಮೊನ್ನೆ 13 ತಾರೀಕು ಏನ್ ಹೇಳು, ವಿಶ್ವ ರೇಡಿಯೋ ದಿನ ಅಣ್ಣ. ಅವತ್ತಂತೂ ಸಂಭ್ರಮನ ಸಂಭ್ರಮ ನಮ್ಮ ಮನ್ಯಾಗ. ಅದಕ್ಕೆ ಕಣ, ನಾನು ನಿಮ್ ಮನೆಗ್ ಬಂದಾಗ ಧಾರವಾಡ ಆಕಾಶವಾಣಿ ಬತ್ತಿತ್ತಲ್ಲ, ನಾನು ಕೇಳ್ಕೊಂತ ಕುಂತಿದ್ನ. ಆಡ್ ಬೋಸ್ ಅಂದಾಗಿದೆ ಕಣ್ಣ, ಕರಿಯತ್ತ ಕಾಳಿಂಗ ಅಂತ, ಬಿಳಿಯತ್ತ ಮಹಲಿಂಗ. ಓ, ಇದು ಕೃಷಿ ಕಾರ್ಯಕ್ರಮಕ್ಕೆ ಶ್ರೀರಂಗ ಧಾರವಾಡದ್ದು. ನಿಮ್ ಇವ್ರ ಮನೆಗ ಹಾಕಿದ್ದ ಬಸಣ್ಣ, ನಾನು ಕುಂತ್ಕಂಗ್ ಕೇಳ್ದೆ, ಯಾರ ತೊಗರಿ ಬೇಸಾಯದ ಬಗ್ಗೆ ಮಾತಾಡ್ತಾ ಇದ್ರು ಬೋಸ್ ಅಂದಾಗಿತ್ತ. ನಾನು ಹಂಗೆ ಬಸಣ್ಣ ಅಂತ ಕೇಳ್ದೆ, ಅಣ್ಣ ನಿಮ್ ಕಡೆ ಜೋಳ ಬೆಳಿತೀರಿ, ತೊಗರಿ ಹಾಕ್ತಿರಿ, ಕರಿ ಮಣ್ಣು ಎರೆ ಮಣ್ಣು, ನಮ್ ಕಡೆ ಎಲ್ಲ ಕೆಂಪ್ ಮಣ್ಣು. ಒಂದ್ ಕಿತ ನೀವ್ ನಮ್ ಕಡೆಗ್ ಬಂದ್ರೆ ನಮ್ ವ್ಯವಸಾಯ ಹೆಂಗೆ ಅಂತ ನಿಮಗ್ ಗೊತ್ತಾಯ್ತದೆ, ನಿಮ್ ವ್ಯವಸಾಯ ಹೆಂಗೆ ಅಂತ ನಮಗ್ ಗೊತ್ತಾಯ್ತದೆ ಅಂತ. ಈಗ ಬಸಣ್ಣ ಬಂದವನೆ, ಎಲ್ಲಾರನು ಪರಿಚಯ ಮಾಡ್ಕೊಡುಮ, ಆಮೇಕಿಂದ ನಾವು ಒಂದ್ ಟೂರ್ ಹೊಂಟೋಗಕ್ಕೆ ಬಸಣ್ಣನ್ ಮನ್ಗೆ ಏನು. ಆದ್ರೆ ಜಯಣ್ಣ, ಈ ಕಡೆ ಭೂಮಿನೂ ಬಹಳ ಚಂದ ಕೆಂಪ, ನಮ್ ಕಡೆ ಕರ್ರಗ ನೋಡಕ್ ಭೂಮಿ ಚಂದ ಕಾಣದಿಲ್ಲ, ಬೆಳಿ ಚಲೋ ಬರ್ತತೆ. ಆದ್ರೆ ಇಲ್ಲಿ ಭೂಮಿನೂ ಚಂದ ಬೆಳಿನೂ ಚಂದ. ಒಳ್ಳೆ ಮಾತಾಡ್ದೆ ಬಿಡು, ಅಂದ್ರ ಎಲ್ಲಾ ಜಾಗದಾಗೂ ಅದರದ್ದೇ ಆದ ವೈವಿಧ್ಯತೆ ಇರ್ತೈತೆ. ಹೌದು ಇಲ್ವಾ? ಎರೆ ಇದ್ದೋನು ದೊರೆ ಅಂತಾರೆ. ಅಂದ್ರ ಕರಿ ಮಣ್ಣಿನ ನೆಲ ಇದ್ರೆ ರಾಜ ಇದ್ದಂಗ ಇರ್ಬೋದಂತೆ. ಆಮೇಲೆ ಇವ್ರ ಕಡೆ ಬೆಳೆಯೋದೇನವ ಜ್ವಾಳ, ಜ್ವಾಳ ತಿಂದ ತೋಳ್ನಂಗಿರು ಅಂತಾರೆ. ಆದ್ರೆ ನಮ್ ಕಡೆ ಏನ್ ಹೇಳು, ರಾಗಿ ಮುದ್ದೆ. ನಮ್ ತಾತ ಹೇಳವ ಏನಂತ, ಇಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ. ಅಂದ್ರ ಹಿಟ್ ತಿಂದವ ಬೆಟ್ಟನ ಕಿತ್ತಿಡ್ತಾನ ಅಂತ ಚಂದ ಹೇಳ್ತಿದ್ದಾಳೆ. ಈಗ ನಿಮ್ ಕಡೆ ಬಂದಾಗ ರೊಟ್ಟಿ ತಿಂದಿದೀನಿ ಅಲ್ವಾ, ಏನ ಖುಷಿ. ಈಗ ನಿಮ್ಗ ನಮ್ ಕಮಲಕ್ಕ ಸಂದ ರೊಟ್ಟಿ ಮಾಡ್ತಾಳ, ರಾಗಿ ರೊಟ್ಟಿ, ರೊಟ್ಟಿ ಉಚ್ಚಳ್ ಚಟ್ನಿ ಬಿಟ್ಟು ಊಟ ಮಾಡಂಗ ಹತ್ತ ನನಗೆ ಬಾಯಾಗ ನೀರು ಬಸಣ್ಣ. ಅಂದ್ರ ಈಗ ರೇಡಿಯೋ ಐತಲ್ಲ, ಅದರಿಂದ ಬಾಂಧವ್ಯನೇ ಬೆಸ್ತ್ ಬಿಟ್ಟದೆ. ನಾನು ಅಣ್ಣಯ್ಯ ಮೈಸೂರು ಆಕಾಶವಾಣಿ ಕೇಳ್ತೀನಿ ಇಲ್ವಾ, ಅದ್ರಾಗೆ ಬರೋ ಅಂತ ಎಷ್ಟೋ ಮಂದಿ ರೈತರುಗಳದ್ದು ಫೋನ್ ನಂಬರ್ ಬರ್ಕೊಂಡಿದ್ದೀನಿ. ಅವರೆಲ್ಲ ಈಗ ಸ್ನೇಹಿತರಾಗ್ಬಿಟ್ಟವ್ರೆ ಇಲ್ವಾ. ನಮ್ಮ ಅಪ್ಪ ಯಾವಾಗ್ಲೂ ಒಂದ್ ಮಾತು ಹೇಳುವ, ಊರ್ಗೆ ಹೋದ್ ಕಡೆಗೆಲ್ಲ ಒಂದೊಂದ್ ಮನೆ ಕಟ್ಟಕ್ ಆಯ್ಕಿಲ್ಲ ಮಗ, ಒಬ್ಬೊಬ್ಬ ಸ್ನೇಹಿತನ ಸಂಪಾದನೆ ಮಾಡ್ಬಿಡು, ಅವಾಗ ಏನಾಯ್ತದೆ ಅವನ ಮನೆನೆ ನಿನ್ ಮನೆ ಆಯ್ತದೆ ಅಂತ. ಹಂಗೆ ಈಗ ನಿಮ್ ಮನೆ ಫ್ರೆಂಡ್ ಆದೆ, ಈಗ ನಿಮ್ ಮನೆ ನಮ್ ಮನೆ ಅಂತ ಹೇಳ್ಕೋಬಹುದಾ ಜಯಣ್ಣ? ನೂರಕ್ ನೂರ್ ಖರೆ. ರೇಡಿಯೋದಾಗ ದನಿ ಕೇಳ್ತೇವೆ, ಮುಖ ನೋಡಿರದಿಲ್ಲ. ಈಗ ಮುಖ ನೋಡಿ ವ್ಯಕ್ತಿ ಹೆಂಗಂತ ನೋಡಿದ ಮೇಲೆ ಅವನ ಜೊತೆಗೆ ಫ್ರೆಂಡ್ಶಿಪ್ ಮಾಡೋದು ಬೇರೆ. ಅವ್ರನ್ನ ಮುಖಾನ ನೋಡಿಲ್ಲ, ಅವ್ರ ವ್ಯಕ್ತಿತ್ವ ಗೊತ್ತಿಲ್ಲ, ಆದ್ರೆ ಆ ಧ್ವನಿ ಮೇಲೆ ಅವ್ರಿಗೂ ನಮಗೂ ಒಂದು ಮಧುರವಾದ ಸಂಬಂಧ ಬೆಸೆಯದೈತಲ್ಲ ಜಯಣ್ಣ. ಅದರಂತ ಜಗತ್ತಿನಾಗ ಯಾವುದೂ ಇಲ್ಲ ಅಂತ, ಅಂದ್ರೆ ಧ್ವನಿಯ ಮೂಲಕ ನಮ್ಮ ಸ್ನೇಹ. ಹೌದು ಅಣ್ಣ, ಒಂದಿನ ತಡವಾಗಿ ಬಂದೆ ನೀನು ಇಲ್ವಾ, ಇಲ್ಲ ಅಂದಿದ್ರೆ ಮೈಸೂರು ಆಕಾಶವಾಣಿನವರು ಅದೇನೋ ಒಂದು ರೇಡಿಯೋ ಕಿಸಾನ್ ದಿನ ಅಂತ ಐತಂತೆ ಕಣ್ಣ, ಅದನ್ ಮಾಡ್ತಾರಂತೆ. ಅದ 14ನೇ ತಾರೀಕು ಮಾಡಿದ್ರು, ಅಲ್ಲಿ ಹೇಳ್ತಾ ಇದ್ರು ಈಗ ಭಾರತ ದೇಶದಾಗೆ ಒಂದು ಸರ್ವೆ ಮಾಡಿದ್ರಂತೆ. ಸರ್ವೆ ಅಂದ್ರೆ ಏನಣ್ಣ, ಅದೇನೋ ಹೇಳ್ತಾರಲ್ಲ, ಎಲ್ಲಾರ ತವಕು ಹೋಗಿ ವಿಚಾರವ ಬರ್ಕೊಂಡು ಬರೋದು. ಈಗ ಜಾನುವಾರು ಗಣತಿ ನಡೀತಾ ಇದಲ್ಲ ಕಮಲಕ್ಕ, ಹಂಗೆ ಆ ತರ ಮಾಡಿದಾಗ ಅವರೊಂದು ಪ್ರಶ್ನೆಯ ರೈತರಿಗೆ ಕೇಳಿದ್ರಂತೆ, ಏನ ಅಂದ್ರೆ ಈ ಕೃಷಿ ಮಾಹಿತಿ ನಿಮ್ಗೆ ಯಾವುದ್ರಿಂದ ಸಿಗ್ತಾ ಐತೆ? ಅದರಲ್ಲಿ ರೇಡಿಯೋನೇ ಫಸ್ಟ್ ಅಂತ ಎಲ್ಲ ಹೇಳಿದ್ರು ಜಯಣ್ಣ. ಅಂದ್ರೆ ಕೃಷಿ ಮಾಹಿತಿ ರೇಡಿಯೋದಾಗ ಸಿಗ್ತಾ ಐತೆ ನಮ್ಗೆ ಅಂತ ಜಯಣ್ಣ. ಈಗಲೂ ನಾನು ನೋಡ್ತೇನೆ ನಮ್ ಕಡೆ ಎಲ್ಲ ಹೊಲದಾಗ ಕೆಲ್ಸಕ್ಕೆ ಹೋಗ್ತಾರಲ್ಲ, ಅವ್ರು ರೇಡಿಯೋ ಇಟ್ಕೊಂಡು ಹೋಗಿರ್ತಾರ ಸಣ್ಣದೊಂದು ಪಾಕೆಟ್ನಾಗ, ಅಲ್ಲಿ ಕೆಲಸ ಮಾಡ್ಕೋತ ಮಾಡ್ಕೋತ ಕೇಳ್ತಿರ್ತಾರ. ಈಗ ಟಿವಿ ಅಂದ್ರೆ ಏನು, ಎಲ್ಲ ಬಿಟ್ಟು ಅದ್ರ ಇದ್ರಿಗೆ ಕುತ್ಕೋಬೇಕು, ಕೆಲಸ ಮಾಡಂಗಿಲ್ಲ, ಎಲ್ಲ ಕೆಲಸ ಬಂದ. ಆದ್ರೆ ಕೆಲಸ ಮಾಡ್ಕೊಂತ ರಂಟಿ ಹೊಡ್ಕೊಂತಾನೆ, ಎತ್ ಮೇಯಿಸ್ಕೊಂತಾನೆ, ಊಟ ಮಾಡ್ಕೊಂತಾನೆ, ಅಲ್ಲೇ ಸಾಯಂಕಾಲ ಆದ ತಕ್ಷಣ ಮನೆಗೆ ಬರ್ತಾರಲ್ಲ, ಅವಾಗ ಹಚ್ಕೊಂಡು ಕುಂದ್ರದ ಕೃಷಿ ರಂಗ. ಮಾಡ್ಬೇಕು ಅಂತ ಮರಕ್ ನೇತಾಕ್ಬಿಡ್ತೀವಿ, ಹೊಲಕ್ಕೊಯ್ತಾ ಇದ್ದಂಗೆನೆ ಅಲ್ಲೂ ಕೇಳ್ತಾ ಇರೋದೆ. ಮತ್ತೆ ಇನ್ನೊಬ್ರು ನೋಡಿದ್ದ ಕಣ, ಅವರು ತೋಟದಾಗೆ ಈ ತಲೆಗೆ ಒಂದು ಕುಲಾವಿಯ ಹಾಕಬಿಟ್ಟವ್ರೆ ಬೆಳಬೆಳಗ್ಗೆನೆ ಹೋಗಿದ್ದೆ ಅವ್ರ ತೋಟಕ್ಕೆ, ನನಗೆ ಬೋ ಖುಷಿಯಾಗೋಯ್ತು. ಈ ಬಟನ್ ಒತ್ತದು ಮೊಬೈಲ್ ಬತ್ತದಲ್ಲ, ಅದರಾಗೆ ರೇಡಿಯೋ ಹಾಕೋಬಿಟ್ಟವ್ರೆ. ಓಹೋ, ಸಣ್ಣದಾಗೆ ದನಿ ಕುಲಾವಿನೇಯ ಅದಕ್ಕೆ ಸುತ್ಕೋಬಿಟ್ಟು ಅದು ಸರಿಯಾಗಿ ಕಿವಿಗೆ ಬರೋ ಹಂಗೆ ಮಡಿಕೋಬಿಟ್ಟವ್ರೆ. ನಾನ್ ಜೋರಾಗಿ ಕೂಗ್ತಿದ್ದೀನಿ, ಯಜಮಾನ್ರೆ ಯಜಮಾನ್ರೆ ಅಂತ ಕೇಳತ್ಲೇ ಇಲ್ಲ, ಹಿಂಗೇನ್ ಕಿವಿ ಕೇಳೋದಿಲ್ಲ ಅನ್ಕಂಡೆ ನಾನು. ಹತ್ರಕ್ ಹೋದಾಗ ಓ ನೀವು ಕೂಗಿದ್ ಕೇಳಲಿಲ್ಲ ಬುದ್ಧಿ ಅಂದ್ರು. ಯಾಕೆ ಅಂದ್ರೆ ಹಿಂಗ್ ಬಿಚ್ತಾರೆ ಮಡಿಕೆಯ ಒಳಗ ರೇಡಿಯೋ, ಅಲ್ಲೇ ಕೆಲಸ ಮಾಡ್ಕಂತ ಕಿವಿನ ಕೇಳ್ತಾವ್ರೆ. ಅದಕ್ಕ ಅಲ್ಲಿ ಹೇಳ್ತಾ ಇದ್ರು ರೇಡಿಯೋ ಕಿಸಾನ್ ದಿವಸದ ಇದ್ರಾಗೆ ಕಾರ್ಯಕ್ರಮದಾಗೆ ಮೈಸೂರಿನಾಗೆ ನೀನು ಬಂದಿದ್ದಲ್ಲ, ಅಲ್ಲಿ ಏನ್ ಹೇಳಿದ್ರು ಅಂದ್ರೆ ರೈತರೆಲ್ಲ ಈಗ ರೇಡಿಯೋದಿಂದ ಕೃಷಿ ಮಾಹಿತಿಯ ತಕೊಂಡು ಅದ ಜಮೀನಾಗ ಅಳವಡಿಸ್ಕೊಂಡು ಒಳ್ಳೆ ರೈತರಾಗಿ ಮತ್ತೆ ರೇಡಿಯೋಗೆ ಹೋಗಿ ಮಾತಾಡ್ಬಿಟ್ಟು ಬೇರೆ ರೈತರುಗಳಿಗೆ ಸಲಹೆ ಕೊಡ್ತಾವ್ರಂತೆ. ಶರಣ, ಮತ್ತೆ ಇನ್ನೊಂದು ನೀ ಹೇಳ್ದಂಗ ರೇಡಿಯೋದೊಳಗೆ ಏನು ಬರ್ತತ್ತಲ್ಲ ಅದಕ್ಕೆ ಯಾವುದೋ ಮೋಸ ಇಲ್ಲ. ಈಗ ಟಿವ್ಯಾಗ ಅಡ್ವರ್ಟೈಸ್ಮೆಂಟ್ ಕೊಡ್ತಾರ, ಅವರು ತಮ್ದು ಪ್ರಸಾರ ಆಗ್ಲಿ ತಮ್ದು ಹೆಚ್ಚು ಖರ್ಚಾಗ್ಲಿ ರೊಕ್ಕ ಮಾಡಕಂತ ಮಾಡ್ತಾರ. ರೇಡಿಯೋದಾಗ ಮಾಡೋದು ಹಂಗಲ್ಲ, ಜನರಿಗೆ ರೈತರಿಗೆ ಯಾವುದು ಸರಿಯಾದ ಬೆಳೆಗೆ ಏನನ್ನು ಹಾಕಬೇಕು, ಯಾವ ರಾಸಾಯನಿಕನು ಹಾಕಬಾರದು ಅಥವಾ ಏನ್ ಮಾಡಬೇಕು ಇದನ್ನೆಲ್ಲಾನು ಈ ಮಳಿ ಹುಳು ಅಂತ ನಮ್ಮ ಕಡೆ, ನಿಮ್ ಕಡೆ ಅದಕ್ಕೇನಂತೀರಿ? ಮಳಿ ಹುಳು ಇದು ಎರೆಹುಳು, ನಮ್ ಕಡೆ ಮಳಿ ಹುಳ ಅಂತ. ಮಳೆ ಬಂದಾಗ ಮ್ಯಾಗ್ ಬಂದ್ ಅಡ್ಡಾಡ್ತಾವಲ್ಲ. ನಾನು ಈ ಮಳಿ ಬಂದಾಗ ಪತಂಗ ಹಾರ್ಕ ಬತ್ತದಲ್ಲವ ಲೈಟ್ಗೆಲ್ಲ, ನಾನು ಅದ ಅನ್ಕೊಬಿಟ್ಟಿಲ್ಲ. ಎರೆಹುಳು ಅಂತಿರಲ್ಲ ನೀವು, ನಾವು ಮಳಿ ಹುಳ ಅಂತ ಹೋಗ. ಸೊ ಆ ಮಳಿ ಹುಳು ಗೊಬ್ಬರ ಹೆಂಗ್ ಹಾಕ್ಬೇಕು ಅಂದ್ರೆ, ಎರೆಹುಳ ಗೊಬ್ಬರ ಹೆಂಗ್ ಹಾಕ್ಬೇಕು, ಈ ಕೊಟ್ಟಿಗೆ ಗೊಬ್ಬರ ಹೆಂಗ್ ಹಾಕ್ಬೇಕು, ಇದನ್ನೆಲ್ಲ ಕರೆಕ್ಟ್ ಆಗಿ ಹೇಳೋರು ಅಂತಂದ್ರೆ ರೇಡಿಯೋದಾಗ ಕೃಷಿ ರಂಗದಾಗ. ಬೇರೆದವ್ರು ಏನ್ ಮಾಡ್ತಾರ, ಆ ರಾಸಾಯನಿಕ ಹಾಕ್ರಿ ಆ ಪೆಸ್ಟಿಸೈಡ್ ಹಾಕ್ರಿ ಅಂತ ಹೇಳ್ತಾರೆ. ಅದರಿಂದ ಬೆಳಿಗ್ಗೆ ಅಷ್ಟಲ್ಲ ತಿಂದು ನಮಗೂ ದೊಡ್ಡ ತಾಪತ್ರಿ. ಹೌದು, ಬೆಳಿಗ್ಗೆ ಕಣ್ಣ 5 ನಿಮಿಷ ರೈತರಿಗೆ ಸಲಹೆಯಲ್ಲಿ ಎಷ್ಟು ಮಾಹಿತಿ ಸಿಗ್ತದೆ ಗೊತ್ತಾ? ಅಂದ್ರ ಅವ್ರು ಹೇಳ್ತಾ ಇದ್ರು ಇವತ್ಗೂ ಜನರ ನಂಬಿಕೆ ಉಳಿಸ್ಕೊಂಡಿರೋದು ಆಕಾಶವಾಣಿ. ಹೌದು, ಜನ ಅಲ್ಲಿ ಬರೋ ವಿಚಾರ ಸತ್ಯ ಅಂತ ನಂಬೋದ್ರಿಂದ ಇವತ್ಗೂ ಆಕಾಶವಾಣಿನಲ್ಲಿ ಏನ್ ಹೇಳ್ತಾರೆ ಅದನ್ನ ಹಂಗೆ ಅನುಸರಿಸ್ತಾರೆ ಅಂತ ಇಲ್ವಾ ಬಸವಣ್ಣವ್ರೆ? ಈಗ ಆಗಲೇ ಹೇಳ್ದಂಗೆ ಮಾತಾಡ್ತಿದ್ದಲ್ಲ, ಒಂದು ರೇಡಿಯೋ ಅಂದಿ, ಆಮೇಲೆ ಈ ರೇಡಿಯೋ ಕಿಸಾನ್ ದಿನ ಅಂತಂದು ಸಮಾಜದೊಳಗೆ ಏನು ಜನ ಬದುಕ್ತೇವಲ್ಲ ನಾವು, ಇಲ್ಲೇ ಕೆಲವೊಂದ್ಸಲ ಏನಾಕತ್ತೆ ಅಂದರೆ ಅವ ಹೇಳಿದ ಸರಿನೋ ಇವ ಹೇಳಿದ ಸರಿನೋ ಅಂಥೇಳಿ ಯಾವುದು ನಂಬಕ್ಕೆ ಅಂತ ಬಂದಾಗ ಕೊನೆಗೂ ನಂಬೋದು ರೇಡಿಯೋನ. ಹಂಗಿದ್ದಾಗ ನ್ಯಾಯ ಬೇಕು ಅನ್ಯಾಯ ಆಗಬಾರದು ಅನ್ನೋದು ಸಹಿತ ರೇಡಿಯೋದಿಂದ ಕಲಿಯಕ್ಕೆ ಸಾಧ್ಯ. ಅಂದ್ರ ರೇಡಿಯೋದಾಗೆ ಒಂದು ಘೋಷಣೆ ಅದೇ, ಅದೇನು ಹೇಳೋಣ, ಆ ರೇಡಿಯೋದಾಗೆ ಹಾಕಿರ್ತಾರೆ ಬಹುಜನ ಹಿತಾಯ ಬಹುಜನ ಸುಖಾಯ. ಅಂದ್ರೆ ಬಹುಜನರಿಗೆ ಹಿತ ಕೊಡುವಂತದ್ದು, ಬಹುಜನರಿಗೆ ಸುಖ ಕೊಡುವಂತದ್ದು. ನೀನ್ ಹೇಳದೆಯಲ್ಲ ಅಲ್ಲಿಗೆ ಬರ್ತೀನಿ ಸಾಮಾಜಿಕ ನ್ಯಾಯಕ್ಕೆ. ಅಂದ್ರೆ ರೇಡಿಯೋದಾಗೆ ಯಾವ ಭೇದ ಭಾವ ಇರುವುದಿಲ್ಲ, ಹೌದು, ಮ್ಯಾಲು ಕೀಳು ಇರುವುದಿಲ್ಲ, ಎಲ್ಲರನ್ನು ಸಮಾನವಾಗಿ ನೋಡ್ಕೊಂಡು ಹೆಚ್ಚಿನ ಜನರಿಗೆ ಒಳ್ಳೇದಾಗಬೇಕು, ಹೆಚ್ಚಿನ ಜನರಿಗೆ ಸುಖ ಇಡಬೇಕು. ಅಂದ್ರ ಸುಳ್ಳು ಸುದ್ದಿ ಹೇಳೋದು, ಏನೋ ಆಗ್ಬಿಟ್ಟದೆ ಅಂತ ಹಬ್ಸೋದು, ಜನರ ಮನಸ್ಸಿನಲ್ಲಿ ಗೊಂದಲ ಮೂಡಿಸೋದು, ಒಬ್ರಿಗೊಬ್ರು ಕಚಾಡೋಂಗ್ ಮಾಡೋದು, ಅಂತ ಸುದ್ದಿಯ ಪ್ರಸಾರ ಮಾಡೋದು, ಈ ತರದ್ ಯಾವೂ ಇಲ್ಲ ಕಣವ. ಅಂದ್ರೆ ಸಮಾಜ ಒಂದೇ ಲೆಕ್ಕದಾಗೆ ಎಲ್ಲರೂ ಅಣ್ಣ ತಮ್ಮಂದ್ರಂಗೆ ಒಟ್ಟಾಗಿ ಬೆರೆತು ಸಾಮರಸ್ಯದಿಂದ ಬದುಕ ಕಟ್ಕೋಬೇಕು. ಬಟ್ ಆಕಾಶವಾಣಿ ಒಳಗ ರೇಡಿಯೋದೊಳಗೆ ಬರುವಂತದ್ದು ಎಲ್ಲಾನು ಸಹಿತ ನ್ಯಾಯಯುತವಾಗಿರುತ್ತೆ ಅಂತ ಹೇಳಿ, ಈ ನ್ಯಾಯಯುತ ಅಂದ್ಕೊಳ್ಳೊಂದು ನೆನಪು ಬಂತು ಜಯಣ್ಣ. ಈ 20ನೇ ತಾರೀಕಿಗೆ, ಫೆಬ್ರವರಿ 20ನೇ ತಾರೀಕಿಗೆ ಸಾಮಾಜಿಕ ನ್ಯಾಯ ದಿನ ಅಂತ ಹೇಳಿ ಆಚರಣೆ ಮಾಡ್ತಾರೆ ಗೊತ್ತೈತಿ? ತುಂಬಾ ತಿಳ್ಕೊಂಬಿಟ್ಟವನೆ ಬಸಣ್ಣ, ದೇವರಣೆ ಗೊತ್ತಿತ್ತಿಲ್ಲ ಕಣಿ. ಹೇಳೋಣ ಏನಂತಂದ್ರೆ, ಸಮಾಜದೊಳಗೆ ನೋಡು, ಈಗ ನಮ್ಮ ಭಾರತ ಅಂತಂದ್ರೆ ವೈವಿಧ್ಯಮಯವಾದಂತ ದೇಶ, ಎಲ್ಲಾ ಜಾತಿ ಎಲ್ಲಾ ಜನಾಂಗ ಎಲ್ಲಾ ಧರ್ಮ ಎಷ್ಟು ಜನ, ಹೌದಾ? ನೀ ಹೇಳ್ದಂಗ ನಾವೇನ್ರ ಕಿಡಿ ಹೊಚ್ಚಿದ್ರಷ್ಟೇ ಅದು ಬೆಂಕಿಯಾಗಿ ಹರಡಿಬಿಡ್ತತಿ ಅಲ್ಲ, ಆದ್ರೆ ನಮ್ಮ ರೇಡಿಯೋದಾಗ ಯಾರು ಕಿಡಿ ಹೊಚ್ಚಂಗಿಲ್ಲ. ಇನ್ನ ಸಾಮಾಜಿಕ ನ್ಯಾಯ ಅಂತಂತಂದ್ರೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಏನು ಬರೆದ್ರಲ್ಲ, ಅಲ್ಲಿ ಹೆಣ್ಮಕ್ಳಿಗೆ ಒಂದು ಬ್ಯಾರೆ, ವಯಸ್ಸಾದವ್ರಿಗೆ ಬ್ಯಾರೆ, ಮಕ್ಳಿಗೆ ಬ್ಯಾರೆ, ಈ ಜಾತಿಯವ್ರಿಗೆ ಹಂಗೆ ಬರೀಲಿಲ್ಲ ಅವರು. ಇಡೀ ನಮ್ಮ ದೇಶದ ಜನಕ್ಕೆ ಏನು ಬೇಕು ಅಂಥ ಒಂದು ನ್ಯಾಯಯುತವಾದ ಸಂವಿಧಾನ ಅವರು ಬರೆದ್ರು. ಸಮಾಜದೊಳಗೆ ಯಾರು ಬೇಕಾದವ್ರಿರಲಿ ಅವರಿಗೆ ನ್ಯಾಯ ಒಂದೇ ತರನಾಗಿರಬೇಕು. ತಪ್ಪು ಮಾಡಿದೆ ಅಂತಂದ್ರೆ ಏ ಅವ್ನು ದೊಡ್ಡ ಆಫೀಸರ್ ರೀ, ಅವ್ನಿಗೆ ಶಿಕ್ಷೆ ಬೇಡ, ತಪ್ಪು ಮಾಡಿದ್ರೆ ಅವನ್ನೇನು ಒಳಗೆ ಹಾಕ್ರಿ, ಹಂಗಿಲ್ಲ. ಯಾರೇ ತಪ್ಪು ಮಾಡಿದ್ರು ಸಾಮಾಜಿಕವಾಗಿ ಒಂದು ನ್ಯಾಯ ದೊರಕಬೇಕು ಅಂತ ಹೇಳಿ ಅದನ್ನು ಮಾಡಿದ್ರು. ಮತ್ತು ಅದಕ್ಕೆ ಅವತ್ತಿನ ದಿವಸ ಸಾಮಾಜಿಕ ನ್ಯಾಯದ ಬಗ್ಗೆ ಆಮೇಲೆ ನಮ್ಮ ಜವಾಬ್ದಾರಿ ಅದಾವ. ನಾವು ಒಂದು ತಪ್ಪು ಮಾಡ್ತೇವೆ ಗೊತ್ತ ಜಯಣ್ಣ, ನಾವು ಬರೇ ನಮ್ಮ ಹಕ್ಕು ಸಾಧಿಸ್ತೇವೆ, ನಮ್ಮ ಕರ್ತವ್ಯ ಏನು? ಹೌದಲ್ಲ ಜಯಣ್ಣ, ಕರ್ತವ್ಯ ಮರಿಬಾರ್ದಲ್ಲ ನಾವು. ಮೊನ್ನೆ ಯಾರೋ ಒಬ್ರು ಹಿಂಗೆ ಮಾತಾಡ್ತಾ ಹೇಳಿದ್ರು ಕಣ್ಣಣ್ಣ, ಈ ಪ್ರಹ್ಲಾದ ಮಹಾರಾಜ ಇದ್ನಲ್ಲ, ಅವನ ಮಗ, ಅವನು ಮತ್ತೆ ಅವನ ಸ್ನೇಹಿತ ಇಬ್ಬರಿಗೂ ಒಂದು ವಾದ ಬಂತಂತೆ. ಅವನು ಹೇಳದಂತೆ ಸಮಾಜದಾಗ ರಾಜ ಶಕ್ತಿಯುತವಾಗಿರುವಂತ ವ್ಯಕ್ತಿ ಅವನು ಮುಖ್ಯ ಅಂತ. ಆದ್ರೆ ಅವನ ಸ್ನೇಹಿತ ಹೇಳದಂತೆ ಇಲ್ಲ, ಚೆನ್ನಾಗಿ ವಿದ್ಯೆನ ತಿಳ್ಕೊಂಡು ಸರಿಯಾದ ರೀತಿಯಲ್ಲಿ ಸಮಾಜವನ್ನ ಮುನ್ನಡೆಸುವಂತನು, ಅವನು ರಾಜನೋ ಹಣವಂತನೋ ಇವರು ಮುಖ್ಯ ಅಲ್ಲ ಅನ್ನೋ ಲೆಕ್ಕ. ಆ ವಾದ ಎಲ್ಲಿ ತಂಗ ಕೊಂಡೋಯ್ತಂತೆ ಅಂದ್ರೆ, ಕೊನೆಗೆ ಪ್ರಹ್ಲಾದನ್ ಮಗ ನಮ್ಮ ಅಪ್ಪಂತ ಹೋಗುಮ್ಮ, ಅವನು ಏನ್ ನ್ಯಾಯ ಕೊಡ್ತಾನೆ ಅದು ಯಾರ ಪರವಾಗಿರುತ್ತೆ, ಅವರ ವಿರೋಧವಾಗಿರೋರು ತಲೆದಂಡ ಕೊಡ್ಬೇಕು ಅಂತ. ಇಬ್ರು ಸ್ನೇಹಿತರು ಕೊನೆಗೆ ಮಹಾರಾಜನ್ ತಕ್ಕ ಹೋದ್ರಂತೆ, ಮಹಾರಾಜ ಎಲ್ಲ ಕೇಳ್ಕೊಂಡಂತೆ. ಅಂದ್ರೆ ಇವರಿಬ್ರು ನಡುವೆ ಪಂಥ ಏನದೆ, ಈಗ ನಾನು ಏನ್ ತೀರ್ಪು ಕೊಟ್ರೆ ಅದು ಯಾರ ವಿರುದ್ಧ ಇರ್ತಾನಲ್ಲ ಅವ್ನ ತಲೆ ತೆಗಿಬೇಕಾಯ್ತದೆ ಅಂತ. ಆದ್ರೂ ಮಹಾರಾಜ ಯೋಚನೆ ಮಾಡ್ದಲ್ಲ ಹೇಳದ್ನಂತೆ, ಮಗ ನೀನ್ ತಿಳ್ಕೊಂಡ್ರ ತಪ್ಪು, ಅಧಿಕಾರ ರಾಜ ದರ್ಪ ಮದ ಇದು ಯಾವುದು ಮುಖ್ಯ ಆಗೋದಿಲ್ಲ ಸಮಾಜದಲ್ಲಿ. ಒಳ್ಳೆ ರೀತಿನಲ್ಲಿ ಸಮಾಜವನ್ನ ಮುನ್ನಡೆಸುವಂತ ವ್ಯಕ್ತಿ ಅವನೇ ಪ್ರಧಾನ, ಅವನೇ ಮುಖ್ಯ ಅಂತ ಹೇಳ್ದಾಗ ಅವನ್ ಮಗ ತಲೆ ತೆಗೆಸ್ಕೊಂಡು ನಿಂತ್ಕೋಬಿಟ್ನಂತೆ. ಆಗ ಇವನ್ ಕತ್ತಿ ಅವನಿಗೆ ಕೊಟ್ಬಿಟ್ಟು ಇವನ್ ಕೂತ್ಗೆ ಕತ್ತರಿಸ್ಬಿಡು. ಅವನು ಇಲ್ಲ, ನಾನು ಆತರ ಮಾಡಿದ್ರೆ ನಾನು ಯಾವ ರೀತಿ ಸಮಾಜ ಮುನ್ನಡೆಸೋಂಗ್ ಆಯ್ತದ, ಅವನ್ ಏನೋ ತೆಪ್ಪ ಮಾಡವನೇ ಅಂತ ನಾನು ತೆಪ್ಪ ಮಾಡೋದಿಲ್ಲ ಅಂತ ಹೇಳದ್ನಂತೆ. ಅಂದ್ರೆ ನಾನು ಹೇಳೋದು, ಸಮಾಜ ಸುಧಾರಣೆ ಆಗ್ಬೇಕು ಅಂದ್ರೆ ಇಂಥ ವ್ಯಕ್ತಿಗಳಿಂದಲೇ. ಈಗ ನನ್ನ ಹತ್ರ ಅಧಿಕಾರ ಐತಿ ಇವತ್ತು ಅಂತ ನಾನು ಅಧಿಕಾರದ ಮದದಿಂದ ನಾನು ಮಹಾರಾಜ ನಾನು ಅಧಿಕಾರಿ ಅಂತ ಮರೆದ್ರೆ ಅದು ಇರೋವರೆಗಷ್ಟೇ. ಆಮೇಕಿಂದ ಅಧಿಕಾರ ಹೋದ್ಮೇಕೆ ಯಾರು ಮಾತಾಡಿಸ್ತಾರಣ್ಣ? ಯಾರು ಮಾತಾಡ್ಸಲ್ಲ. ಅದೇ ಈಗ ನೀನ್ ಹೇಳೋದಲ್ಲಪ್ಪ, ಆಗ್ಲೇ ಮಹಾತ್ಮರ ಹೆಸರ ಅಂಬೇಡ್ಕರ್ ಸಾಹೇಬ್ರು ಅವ್ರನ್ನ ಇವತ್ತಿಗೂ ನಾವು ನೆನ್ಕತ್ತೀವಿ ಇಲ್ವಾ? ಯಾಕೆ? ಯಾಕಂದ್ರೆ ಎಲ್ಲಾರನು ಒಂದೇ ಅಂತ ಹೇಳಿದ್ರು. ಹಂಗ ಹೌದು, ಹಂಗ ಇಲ್ಲಣ್ಣ. ಅಣ್ಣ ಈಗ ಕಮಲಕ್ಕ, ನಮ್ ಬಸವಣ್ಣಂದು ವಿಶೇಷ ಏನ್ ಗೊತ್ತೆ? ಅವ್ರ ಊರಿಗೆ ಹೋಗಿದ್ನಲ್ಲ ಸಂಜೆ ಮುಂದೆ ಸುಮ್ಕೆ ಬೇಜಾರಾಯ್ತಿತ್ತು. ನಡೀರಿ ಬಸವಣ್ಣವ್ರೆ ಯಾವ್ದಾದ್ರು ಫಿಲಮ್ ಹೋಗುಮ ಅಂತಂದೆ, ಬೋ ದಿವಸ ಆಗ್ಬಿಟ್ಟದೆ ಅಂತ. ಅವನು ಇಲ್ಲ ಇಲ್ಲ, ನಾವು ಬಯಲ್ ನಾಟಕ ಬೋ ಸಂದ ಮಾಡ್ತೀವಿ, ಬನ್ನಿ ನಾಟಕಕ್ಕೆ ಹೋಗುಮ ಅಂತ ಹೇಳಿ ಏ ಒಳ್ಳೆ ಪಾತ್ರ ಆಗ್ತಾನೆ. ನಾನು ಸುಸ್ತಾಬಿಟ್ಟೆ, ಓ ಏನಣ್ಣ ಕಲೆ, ಬೋ ಸಂದಾಗದೆ ಬಿಡೋಣ, ನನಗೂ ಹೊಸಿ ಕಲ್ತ್ಕೊಡೋಣ, ನಮ್ಮೂರಾಗೂ ನಾವು ಒಂದು ಕುರುಕ್ಷೇತ್ರ ನಾಟಕ ಆಡುಮ ಅಂತ ಮಾಡಿವಿ ಅಂತ ಹೇಳ್ದೆ. ನಾ ಊರಿಗೆ ಬತ್ತಿನಲ್ಲ, ನೋಡ್ತೀನಿ ಕಮಲಕ್ಕ ತರಬೇತಿ ಕೊಟ್ಬಿಡೋಣ. ಕಮಲಕ್ಕ ತರಬೇತಿ ಕೊಡೋದು ಏನಿಲ್ಲ, ಜಯಣ್ಣೇನು ಕಡಿಮೆ ಇಲ್ಲ. ಏನಂದ್ರೆ ಅವಕಾಶ ಇಲ್ಲ, ಅಲ್ಲೇ ಕೆಲಸ ಮಾಡ್ಬೇಕು, ಅಲ್ಲಿ ಕೆಲಸ, ಜಮೀನ್ ಕೆಲಸ, ಅದು ಇದು ನೂರಾ ಎಂಟು ಹಚ್ಕೊಂಡ್ಬಿಟ್ಟಿರ್ತಾನ. ಆ ಕೆಲಸದಾಗ ಟೈಮ್ ಸಿಗಾಗತ್ತಿಲ್ಲ ಅಷ್ಟ ಅವನಿಗೆ. ಅಣ್ಣ ನಮ್ಮಂಗೆ ನೀನು ಅಲ್ವೇನಣ್ಣ? ಅಲ್ಲ ನಿಂದು ಅದೇ ಜಮೀನ್ ಅದೇ ವ್ಯವಸಾಯ ಮಾಡ್ತಾನೆ. ಆದ್ರೆ ಬೇಜಾರಾದಾಗ ಹಳ್ಳಿ ಐಕಳನ್ನೆಲ್ಲ ಸೇರಿಸ್ಕೊಂಡು ಎಷ್ಟ್ ಚಂದ ನಾಟಕ ಮಾಡ್ತಾನೆ. ಅದಕ್ಕೆ ಕಾರಣ ಏನ್ ಹೇಳ ಜಯಣ್ಣ? ಹೇಳು. ನಾ ಮೂರನೇ ಕ್ಲಾಸ್ ಓದ್ತಿದ್ದೆ, ಆವಾಗಿಂದ ನಾ ಕಂಪನಿ ನಾಟಕ ನೋಡ್ದವ. ಗುಬ್ಬಿ ವೀರಣ್ಣ ಕಂಪನಿ, ಗುಬ್ಬಿ ವೀರಣ್ಣವ್ರ ಕಣ್ಣಾರೆ ಕಂಡೆ ನಾ ಲವಕುಶ ಮಾಡ್ತಿದ್ರು. ಅಲ್ಲಿಗೆ ರೂಪ ಆಗ್ಬಿಟ್ಟೆ. ಅವತ್ತಿಂದ ಇವತ್ತಿನ ಮಟ್ಟ ಒಟ್ ಒಂದ್ ಆರು ತಿಂಗಳಿಗೊಮ್ಮೆ ವರ್ಷಕ್ಕೊಮ್ಮೆ ಒಂದ್ ನಾಟಕ ಮಾಡಿಸ್ಬೇಕು ಎಲ್ಲಾರು ಕಟ್ಕೊಂಡು. ಇಲ್ಲ ಒಂಚೂರು ಹೇಳ್ಕೊಟ್ಬಿಟ್ರೆ ನಾವು ಇನ್ನು ತಗೋ ಮಾಡದೇ ನಾಟಕ. ಓ ಕಮಲಕ್ಕ, ಮಾಸ್ಟರ್ ಈರಣ್ಣಯ್ಯನವ್ರ ನಾಟಕಕ್ಕೆ ನಾವು ಹೋಗಿದ್ವಿ. ಹೋಗಿ ಲಂಚಾವತಾರ ನಾಟಕ ಇನ್ನು ಎಂತೆಂತವೋ ನಾಟಕ ನೋಡಿವೆ. ನಮ್ಗ್ಯಾರಿಗೂ ನಿಂಗ್ ಅನಿಸ್ದಂಗ ಅನಿಸ್ಲಿಲ್ವೇ ನಾಟಕ ಮಾಡ್ಬೇಕ್ ನಾವು ಅಂತ? ಆದ್ರೆ ನಾಟಕ ಮಾಡುವಾಗ ಜಯಣ್ಣ ಭಾಷೆ ಬಗ್ಗೆ ನೆನಪಿಡೋದೈತಲ್ಲ, ಅದು ಬಹಳ ಮುಖ್ಯ ಅನಿಸ್ತದ ನನಗೆ. ಈ ಪೌರಾಣಿಕ ಐತಿಹಾಸಿಕ ನಾಟಕ ಮಾಡುವಾಗ ಅವತ್ತು ನಾಟಕ ಮಾಡ್ತಿದ್ರೆ ಏನು ಭಾಷೆ, ಶುದ್ಧವಾದ ಭಾಷೆ, ಎಲ್ಲಾರು ಕನ್ನಡ ಮಾತಾಡ್ತೇವೆ ನಾವು. ಹಳಕ್ಷಜ್ಞ ಸ ಸ ಶ ಎಲ್ಲ ಅಲ್ಲೆಲ್ಲ ನಮ್ ಕಡೆನೆ ಕೆಲವೊಂದ್ ಅದಾವ. ನರಗುಂದ ಈ ಕಡೆ ಹೋದ್ನಪ್ಪ ಅಂದ್ರ ನ ಕಣ ಅಂತಾರ, ಳಕಲ್ಲ ಅಂತಾರ. ಆದ್ರ ನಾಟಕ ಮಾಡೋ ಮುಂದೆ ಈಗ ಒಬ್ಬ ಅರ್ಜುನ ಬರ್ತಾನ, ಭೀಮ ಬರ್ತಾನ, ಹೆಲವೋ ಅರ್ಜುನ ಅಂದ್ರೆ ಜನರಿಗೆ ರುಚಿಸ್ತತೆ? ಹೆಲವೋ ಅರ್ಜುನ ಅಂದ್ರೆ ರುಚಿಸ್ತತೆ. ಹಿಂಗಾಗಿ ಭಾಷೆ ಅನ್ನೋದು ಬಹಳ ಮುಖ್ಯ ಜಯಣ್ಣ. ಬೋಸಂದಾಗ ಹೇಳ್ದೆ ಕಣಣ್ಣ, ಈಗ ನಾವು ಮಂಡ್ಯ ಕಡೆ ಒಂಥರ ಭಾಷೆ ಮಾತಾಡ್ತೀವಿ, ಚಾಮರಾಜ್ ನಗರದ ಕಡೆ ಒಂಥರ, ಮೈಸೂರಿನವ್ರ ಕನ್ನಡ ಒಂಥರ, ನಿಮ್ ಧಾರವಾಡದವ್ರ ಕನ್ನಡ ಒಂದ್ವೇನ, ಹಿಂದಗಡೆ ಇಂದ ಬನ್ನಿ ಅಂತಾರ, ನಂಗೂ ಗೊತ್ತಾನಿಲ್ಲ ಹಿಂದಗಡೆ ಅಂದ್ರೆ ಹಿಂದ್ಗಡೆ ಬಾಲಿಂದ ಬನ್ನಿ ಅಂತ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ಆಮೇಕ ಅವ ಅಂದ ಆಮೇಕಿಂದ ಬನ್ನಿ ಅಂತ ಹಿಂದಗಡೆ ಬನ್ನಿ ಅಂತ ಅಂದ್ರೆ ಇಲ್ಲ, ನಮ್ಮ ನಮಗ ನಮ್ಮ ಮಾತೃಭಾಷೆ ಏನೈತಲ್ಲ ಜಯಣ್ಣ, ಅದನ್ನ ನಾವು ಬಿಡಂಗಿಲ್ಲ. ನಮಗ ಒಂದು ಪ್ರಾದೇಶಿಕ ಭಾಷೆ ಇರ್ತದೆ, ಅದನ್ನ ಮಾತಾಡಕ ಸರಿ, ಆದ್ರೆ ನಾಟಕ ಅಂತ ಮಾಡಕ್ ಹೊಂಟಾಗ ಅಥವಾ ಎಲ್ಲರೂ ಒಂದು ಭಾಷಣ ಮಾಡುವಾಗ ಭಾಷೆ ಬಗ್ಗೆ ನಮ್ಮ ನಾಲಿಗೆ ಸ್ವಚ್ಛ ಇಟ್ಕೋಬೇಕು ಅಂದೆ. ಮಾತೃಭಾಷೆ ಅಂದ್ಕೊಳ್ಳೆ ನೆನಪಾತು ಕಮಲಕ್ಕ, ಕಮಲಕ್ಕ ಗೊತ್ತಾ ಇರ್ತತಿ 21ನೇ ತಾರೀಕಿಗೆ ಏನ್ ಹೇಳು, ಮಾತೃಭಾಷೆ ದಿನ. ಓಹೋ ಸರಿ ಸರಿ, ಅದಕ್ಕೆ ನೀನ್ ಇಷ್ಟೆಲ್ಲ ಪೀಠಕ್ಕೆ ಹಾಕ್ತಾ ಇರೋದು. ಏನು ಬಿಟ್ರು ಈಗ ಭಾಷೆಗೆ ಯಾವುದೇ ಬೇಲಿ ಇಲ್ಲಣ, ನಾನು ಆ ಭಾಷೆ ಇಷ್ಟ ಇಲ್ಲ ಅಲ್ಲ, ಇಂಗ್ಲೀಷ್ ಕಲೀರಿ, ಹಿಂದಿ ಕಲೀರಿ, ತಮಿಳು, ಎಷ್ಟು ಭಾಷೆ ಕಲ್ತ್ರು ಒಳ್ಳೇದಾದ್ರೆ ನಮ್ಮ ಮಾತೃಭಾಷೆ ಐತಲ್ಲ ಅದನ್ನ ನಾವು ಮರಿಬಾರ್ದು. ಹೌದು, ನಂಗೆ ಹಿಂದೆ ನಮ್ಮ ಮೇಷ್ಟ್ರು ಹೇಳಿದ್ರು ಈ ತೆನಾಲಿ ರಾಮಕೃಷ್ಣನ್ ಕತೆ, ಅದು ನೆನ್ಪಿಗೆ ಬರ್ತತೆ. ಒಂದ್ಸತಿ ಈ ಉತ್ತರದ ಕಡೆಯಿಂದ ಒಬ್ಬ ವಿದ್ವಾಂಸ ಬಂದಂತೆ ಕೃಷ್ಣದೇವರಾಯರ ಆಸ್ಥಾನಕ್ಕೆ ಬಂದ್ಬಿಟ್ಟು ಕೃಷ್ಣದೇವರಾಯರಿಗೆ ಒಂದು ಏನು ಪಂತ ಹಾಕೊಂಡಂತೆ. ಏನಂದ್ರೆ ನನ್ನ ಮಾತೃಭಾಷೆ ಯಾರು ಹೇಳ್ತೀರಾ ಅವ್ರಿಗೆ ನಾನು ನನ್ನ ವಿದ್ಯೆ ದಾನ ಮಾಡಿಬಿಟ್ಟು ಅವ್ರ ಶಿಷ್ಯ ಆಗ್ಬಿಡ್ತೀನಿ, ಅವ್ರ ಮನೆಯಲ್ಲಿ ಬೇಕಾದ್ರೆ ಕೂಲಿಗೆ ನಿಂತ್ಕೊಬಿಡ್ತೀನಿ. ಅವನಿಗೆ 36 ಭಾಷೆ ಬರುವುದಂತ, ಯಾವ ಭಾಷೆನಲ್ಲಿ ಕೇಳಿದ್ರು ಅಷ್ಟೇ ನಿರರ್ಗಳವಾಗಿ ಹೇಳೋದು. ಗೊತ್ತಾಗ್ಬೇಕು ನಮಗ ಹಂಗಾರ ಮಾತೃಭಾಷೆ ಹೆಂಗ್ ತಿಳಿಬೇಕು, ಎಲ್ಲ ಕಕ್ಕ ಬಿಕ್ಕಿ ಆಗೋಗ್ಬಿಟ್ರಂತೆ. ಆಗ ಕೃಷ್ಣದೇವರಾಯ ಯಾರನ್ನ ನೋಡ್ದ, ತೆನಾಲಿ ರಾಮಕೃಷ್ಣನ್ ಕಡೆ ನೋಡ್ದ, ರಾಮಕೃಷ್ಣ ಬಾಳ ಜಾಣ ಏನಾರು ಹೇಳಪ್ಪ ಉಳಿಸ್ ನಮ್ಮನ್ನ. ಆಗ ರಾಮಕೃಷ್ಣ ಹೇಳದಂತೆ, ವಿದ್ವಾಂಸರೇ ನೀವು ದಣದಿದ್ದೀರಿ, ಎಲ್ಲಾ ಭಾಷೆನಲ್ಲೂ ಮಾತಾಡಿ, ನಮ್ಮ ಕೃಷ್ಣದೇವರಾಯರು ಅತಿಥಿ ಸತ್ಕಾರಕ್ಕೆ ಭೋ ಹೆಸರುವಾಸಿ, ಅದಕ್ಕ ನೀವೇನ್ ಮಾಡಿ ತಂಗಿ ನಮ್ಮಲ್ಲಿ ಆಯ್ತಾ, ಒಂದು ದಿನ ನಮ್ಮಲ್ಲಿ ಇರಿ, ನಾಳೆ ದಿವಸ ಆಸ್ಥಾನದಲ್ಲಿ ನಿಮ್ಮ ಮಾತೃಭಾಷೆ ಯಾವುದು ಅಂತ ಹೇಳ್ತೀವಿ ಅಂತ. ಆಮೇಲೆ ಆ ರಾಜ ಪಾಕಶಾಲೆಯ ಮುಖ್ಯಸ್ಥನ ಕರೆದ್ಬಿಟ್ಟು ಕಿವಿನಾಗೇನೋ ಹೇಳ್ದ, ಅಲ್ಲಿ ಏನ್ ಹೇಳ್ದ ಅಂದ್ರೆ ಇವ್ರಿಗೆ ಒಳ್ಳೆ ಊಟ ಹಾಕು, ಊಟ ಹಾಕಿ ಗಸಗಸೆ ಪಾಯಸ ಸಂದ ಕುಡಿಸ್ಬಿಡು, ಹೆಂಗೆ ಅಂದ್ರೆ ಫುಲ್ ನಿದ್ದೆ ಬಂದ್ಬಿಡ್ಬೇಕು ಇವ್ರಿಗೆ ಆಯ್ತಾ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ಟು ಅವ್ರನ್ನ ಕರೆಕ್ಟ್ ಆಗಿ ಕರ್ಕೊ ಹೋಗಿ ಅವ್ರಿಗೆಲ್ಲ ಸ್ನಾನ ಎಲ್ಲ ಮಾಡಿಸಿ ಒಳ್ಳೆ ಊಟ ಹಾಕ್ಸಿ ಅವ್ರನ್ನ ಹಂಸತೂಲಿಕಾ ತಲ್ಪ ಅಂತಾರಲ್ಲವ ಅಂತ ಮಂಚದ ಮೇಲೆ ಮನಗಿಸ್ಬಿಟ್ರೆ ಅವ್ರು ವಿದ್ವಾಂಸರು ಮನೆ ಕಣ್ಣು ನಿದ್ದೆ ಹೊಡಿತಾವ್ರೆ. ಆಗ ಕೃಷ್ಣದೇವರಾಯರನ್ನ ಕರ್ಕೊಂಡು ತೆನಾಲಿ ರಾಮಕೃಷ್ಣ ಹೋಯ್ತಾನಂತೆ. ಹೋಗಿ ಅವ್ರ ನಿದ್ದೆ ಮಾಡ್ತಾ ಅವ್ರಂತ ಅಂಗಾತ ಮಲಿಕೊಂಡು ಇವ ಮುಷ್ಟಿನೂ ಬಿಗಿದ್ಬಿಟ್ಟು ಜೋರಾಗಿ ಒಂದು ಹೊಟ್ಟೆ ಮೇಲೆ ಹೊಡೆದ್ಬಿಟ್ಟ, ಅವ ಎವಡ್ರಾದಿ ಅಂತ ಹೇಳಿ ಕಿರುಚು ತೆಲುಗು ಮಾತೃಭಾಷೆ ಅಂದ್ರೆ ನಾವ್ ಏನಾದ್ರೂ ಬೀಳ್ಲಿ ಹೇಳಿ ಏನೇ ಆದ್ರೂ ಮಾತೃಭಾಷೆ ಈಚೆ ಬರುತ್ತೆ. ಹೌದು ಹೌದು, ಅವ ಏನು ಮಾತಾಡ್ಲಿಲ್ವಂತ, ಏನು ಮಾತಾಡ್ಲೇ ಸಂದಿನಾಗೆ ನಿಂತ್ಕೊಂಡ್ಬಿಟ್ಟಿದ್ದು. ಅವ ಮತ್ತೆ ನಿದ್ದೆ ಮಾಡ್ಬಿಟ್ಟ, ಮಾರನೇ ದಿವಸ ಬಂದ, ಈಗ ಹೇಳ್ರಪ್ಪ ನನ್ ಮಾತೃಭಾಷೆ ಅಂತಿದ್ದಂಗೆ ಕೃಷ್ಣದೇವರಾಯ ನಗ್ತಾ ತೆನಾಲಿ ರಾಮಕೃಷ್ಣಂಗೆ ಹೇಳದ್ನಂತೆ, ಹೇಳಪ್ಪ ನೀನೇ ಅಂತ. ಆಗ ಅವನ್ ನಿಮ್ ಮಾತೃಭಾಷೆ ತೆಲುಗು, ಅವನು ಅಡ್ಡ ಬಿದ್ಬಿಟ್ ನನ್ ತೆನಾಲಿ ರಾಮಕೃಷ್ಣಂಗೆ ತಿಳ್ಕೊಂಡಣ್ಣ. ಅವಾಗ ತೆನಾಲಿ ರಾಮಕೃಷ್ಣ ಕತೆ ಹೇಳದ್ನಂತೆ, ಇದು ನಮ್ ಮಾಸ್ಟರ್ ಹೇಳಿದ್ದು, ನಾವು ಯಾವ್ದೇ ಭಾಷೆ ಕಲಿಬೋದ್ಕಂಗ್ ಕಮಲಕ್ಕ, ಆದ್ರೆ ಬಿದ್ದಾಗ ಬಾಯಲ್ಲಿ ಏನಂತೀವಿ, ಅಮ್ಮ ಅಂತಲೇ ಅಂತೀವಿ ಇಲ್ವಾ, ಮದರ್ ಅಂತೀವ ಅನ್ನೋಕಿಲ್ಲ. ನಮ್ಮ ಹೊಟ್ಟೆ ಒಳಗಡೆ ಏನ್ ಕರುಳು ಬಳ್ಳಿನಾಗೆ ಭಾಷೆ ಇರ್ತದಲ್ಲ ಅದೇ ಹೊರಗ್ ಬರ್ತದೆ, ಅದೇ ಹೊರಗ್ ಬರ್ಬೇಕು. ಈಗ ನಮ್ ಕಡೆ ಯವ್ವಾ ಅಂತೀವಿ ನೋವಾದ್ರ, ಈ ಕಡೆ ಬಂದ್ರೆ ಅಮ್ಮ ಅಂತಾರ ನೋವಾದ್ರ, ಅದ ನೀವ್ ಹಾಕೊಂಡ್ರೆ ಹಂಗಂದಾಗ ಅವ್ರದ್ ಏನು ಹುಟ್ಟಿ ಬೆಳೆದ ವಾತಾವರಣ, ಅಲ್ಲಿ ಏನ ನೆಲದ ಒಂದು ಗುಣ ಮತ್ತೆ ಅಲ್ಲಿ ಭಾಷೆ ಇರ್ತದಲ್ಲ, ಅದು ಯಾವುದೇ ಕಾರಣಕ್ಕೂ ಹೊರಗ್ ಹೋಗಂಗಿಲ್ಲ. ಈಗ ನೋಡಿ ಇಲ್ಲಿ ಬಂದ್ರು ಹೆಂಗ್ ಬರ್ತೈತಿ ನನ್ನ ಭಾಷೆ, ಅದು ಬಿಟ್ಟು ಹೋಗಂಗಿಲ್ಲಲ್ಲ ಹೊರಗ. ಹಂಗೆ ಅದೇ ಭಾಷೆ ಬರ್ಲಿ ಅಂತಲೇ ಮಾತಾಡಿಸ್ತಿರೋದು ಬಸವಣ್ಣವ್ರೆ, ಮಾತಾಡ್ತಾ ಕುಂತ್ರೆ ಮಾತಾಡ್ತಲೇ ಇರ್ಬೇಕು. ಒಸಿ ಬಿಸಿ ಬಿಸಿ ಆಗಿ ಕಾಫಿ ತಕಬಾ, ಆಮೇಕಿಂದ ಹೇಳ್ದೆಲ್ಲ ಆಗ್ಲೇ ರಾಗಿ ರೊಟ್ಟಿ, ಉಚ್ಚಳ ಚಟ್ನಿ, ಬೆಣ್ಣೆ ಎಲ್ಲ ಐತೆ ಕಣ್ಣ. ಎಮ್ಮೆ ಇಲ್ವೇ ಕಮಲಕ್ಕ ಜಯಣ್ಣ, ನಂಗ್ ಕಾಫಿ ಗಿಫಿ ಬೇಡ, ಡೈರೆಕ್ಟ್ ಆಗಿ ರಾಗಿ ರೊಟ್ಟಿಗೆ ಹೋಗ್ಬಿಡನ್ ಬಾಯಿ ನೀರ್ ಬರತಾವ. ಅಲ್ಲ ಕಣ್ಣ, ತಯಾರಿ ಮಾಡ್ಕೊಳ್ಳೋ ತನಕ ಒಂದೊಂದು ಅರ್ಧ ಕಾಫಿ ಕುಡ್ದಿದ್ರೆ ಅಷ್ಟೊತ್ತಿಗೆ ರೊಟ್ಟಿ ಮಾಡ್ಕೊಂಡು ತತ್ತೀನಿ. ಆಗ್ಲಿ ಬಾ, ಆಗ್ಲಿ ಜಯಣ್ಣ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಪ್ರಭುಸ್ವಾಮಿ ಮಳಿಮಠ್ ಹಾಗೂ ಎನ್ ಕೇಶವಮೂರ್ತಿ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಮೈಸೂರು ಭಾಗದಲ್ಲಿ ಅತ್ಯಂತ ಜನಪ್ರಿಯವಾಗಿರುವಂತಹ ಹಾಗೂ ರುಚಿಗೆ ಹೆಸರಾಗಿರುವಂತಹ ಬಾಳೆ ಅಂದರೆ ನಂಜನಗೂಡು ರಸಬಾಳೆ. ಆದರೆ ಈ ನಂಜನಗೂಡು ರಸಬಾಳೆ ಈಗ ಅಳಿವಿನಂಚಿನಲ್ಲಿದೆ. ನೂರಾರು ವರ್ಷಗಳಿಂದ ಚಿರಪರಿಚಿತವಾಗಿರುವಂತಹ ರಸಬಾಳೆ ಪನಾಮಾ ಸೊರಗು ರೋಗದಿಂದ ಹೇಳ ಹೆಸರಿಲ್ಲದಂತಾಗ್ತಾ ಇದೆ. ಇದು ತನ್ನ ವಿಶಿಷ್ಟ ಪರಿಮಳ ಮತ್ತು ರುಚಿಗೆ ಪ್ರಖ್ಯಾತಿ ಹೊಂದಿದೆ. ರಸಬಾಳೆಯ ರುಚಿ ಸವಿದವರಿಗೆ ಗೊತ್ತು, ಇದರ ರುಚಿ ಏನು ಅಂತ. ಈ ನಂಜನಗೂಡು ರಸಬಾಳೆ ಬಗ್ಗೆ ಒಂದು ಇತಿಹಾಸನೇ ಇದೆ ಅಂತಲೇ ಹೇಳಬಹುದು. ನಮ್ಮ ಹಿಂದಿನ ತಲೆಮಾರಿನವರು ಹೇಳೋ ಹಾಗೆ ಇದು ಮೂಲತಃ ತಮಿಳುನಾಡಿನಿಂದ ಬಂದಿರುವಂತಹ ತಳಿ. 1910 ಮೈಸೂರು ಸಂಸ್ಥಾನದಲ್ಲಿ ದೊಡ್ಡ ಕೃಷಿ ಮತ್ತು ಕೈಗಾರಿಕೆ ಪ್ರದರ್ಶನ ಇತ್ತು. ಅಲ್ಲಿ ಹಲವು ಭಾಗಗಳಿಂದ ಬಂದಿದ್ದಂತಹ ಹಣ್ಣುಗಳ ಪ್ರದರ್ಶನ ನಡೆದಿತ್ತು. ತಮಿಳುನಾಡಿನ ಈರೋಡಿನಿಂದ ಬಂದಿದ್ದಂತಹ ಬಾಳೆಹಣ್ಣನ್ನ ಮಹಾರಾಜರಿಗೆ ನೀಡಲಾಯಿತು. ಅದು ಅವರಿಗೆ ಬಹಳ ಇಷ್ಟ ಆಯಿತು. ನಂತರ ಆ ತಳಿಯ ಮರಿಗಳನ್ನ ತಂದು ನಂಜನಗೂಡಿನ ವೈದಿಕ ಮನೆತನದವರು ದೇವರಸನಹಳ್ಳಿಯಲ್ಲಿ ಬೆಳೆಯೋದಕ್ಕೆ ಶುರು ಮಾಡಿದ್ರು. ಮೊದಲಿಗೆ ನಂಜನಗೂಡಿನಲ್ಲಿ ಬೆಳೆದಿದ್ರಿಂದ ನಂಜನಗೂಡು ರಸಬಾಳೆ ಅಂತ ಹೆಸರು ಬಂತು. ಈ ಹಣ್ಣಿಗೆ 2005 GI ಟ್ಯಾಗ್ ಕೂಡ ದೊರೆಯಿತು. ಈ ನಂಜನಗೂಡು ರಸಬಾಳೆ ಯಾಕೆ ಹೇಳ ಹೆಸರಿಲ್ಲದಂತೆ ಆಗ್ತಾ ಇದೆ ಅನ್ನೋದಕ್ಕೆ ಮೂಲ ಕಾರಣ ಪನಾಮಾ ಸೊರಗು ರೋಗ. ಈ ಪನಾಮಾ ರೋಗ ಆಧುನಿಕ ಕಾಲದ ಅತ್ಯಂತ ವಿನಾಶಕಾರಿ ಸಸ್ಯ ರೋಗಗಳಲ್ಲಿ ಒಂದು. ಇದು ಆಗ್ನೇಯ ಏಷ್ಯಾದಲ್ಲಿ ಹುಟ್ಟಿ 1876 ಆಸ್ಟ್ರೇಲಿಯಾದಲ್ಲಿ ಬಂತು ಅಂತ ಮೊದಲು ವರದಿಯಾಗಿದೆ. ಈ ರೋಗ 20th ಆರಂಭದಲ್ಲಿ ಪನಾಮಾ ಮತ್ತು ಕೋಸ್ಟರಿಕಾದಲ್ಲಿ ಬಾಳೆ ಕೃಷಿಯ ಮೇಲೆ ಹೆಚ್ಚು ಪರಿಣಾಮ ಬೀರ್ತು. 1950 ಹೊತ್ತಿಗೆ ಇದು ದಕ್ಷಿಣ ಪೆಸಿಫಿಕ್, ಮೆಡಿಟರೇನಿಯನ್, ಮೆಲನೇಷ್ಯಾ ಮತ್ತು ಸೋಮಾಲಿಯಾದಲ್ಲಿನ ಕೆಲವು ದ್ವೀಪಗಳನ್ನು ಹೊರತುಪಡಿಸಿ ಪ್ರಪಂಚದ ಎಲ್ಲ ಬಾಳೆಹಣ್ಣು ಉತ್ಪಾದಿಸುವ ಪ್ರದೇಶಗಳಿಗೆ ಹರಡಿತು. ಈ ರೋಗ ಹಲವು ತಳಿಗಳನ್ನು ಬಾಧಿಸುವುದಾದರೂ 1960 ರಫ್ತಿಗೆ ಹೆಸರಾಗಿದ್ದ ಗ್ರಾಸ್ ಮೈಕೆಲ್ ಬಾಳೆ ತಳಿ ಈ ಸೊರಗು ರೋಗದಿಂದ ಸರ್ವನಾಶವಾಗಿ ಹೋಯಿತು. 1940 ಮತ್ತು 1960 ನಡುವೆ ಹೊಂಡುರಾಸ್ನ ಉಲುವಾ ಕಣಿವೆಯಲ್ಲಿ 74,000 acres, ಕೋಸ್ಟರಿಕಾದ ಕ್ವೇಪೋಸ್ ಪ್ರದೇಶದಲ್ಲಿ 15,000 acres ಈ ರೋಗದಿಂದ ಸಂಪೂರ್ಣವಾಗಿ ನಾಶವಾಗಿ ಹೋಯಿತು. ತದನಂತರ ಗ್ರಾಸ್ ಮೈಕೆಲ್ ತಳಿಯ ಬದಲಿಗೆ ಪನಾಮಾ ಸೊರಗು ರೋಗ ನಿರೋಧಕ ಶಕ್ತಿ ಇರುವ ಕ್ಯಾವೆಂಡಿಶ್ ಗುಂಪಿನ ತಳಿಗಳು ಜಾಗತಿಕ ಬಾಳೆ ವಹಿವಾಟಿನಲ್ಲಿ ಜನಪ್ರಿಯವಾಯಿತು. ಈ ರೋಗ ಪನಾಮದಲ್ಲಿ ಬಾಳೆಯ ಸರ್ವನಾಶಕ್ಕೆ ಕಾರಣವಾಗಿ ಜಗತ್ತಿನ ಗಮನ ಸೆಳೆದಿದ್ದರಿಂದ ಪನಾಮಾ ಸೊರಗು ರೋಗ ಅನ್ನೋ ಹೆಸರು ಬಂತು. ಅನೇಕ ವರ್ಷಗಳವರೆಗೆ ನಂಜನಗೂಡು ರಸಬಾಳೆಗೆ ಯಾವುದೇ ತೀವ್ರತರವಾದಂತಹ ರೋಗ ಇರಲಿಲ್ಲ. ಅದರ ನಿರ್ವಹಣೆ ಕೂಡ ಸುಲಭವಾಗಿತ್ತು. ಈ ರಸಬಾಳೆ ಬೆಳೀತಾ ಇದ್ದಿದ್ದು ನಂಜನಗೂಡು ಭಾಗದಲ್ಲಿ ಮಾತ್ರ. 1930-40 ನಂಜನಗೂಡು ರಸಬಾಳೆ 100 acres ಇತ್ತು. ಬಾವಿ ಕುಂಟೆ ನೀರು ಬಳಸಿಕೊಂಡು ಬಾಳೆ ಬೆಳೀತಾ ಇದ್ದಾಗ ಯಾವುದೇ ರೋಗ ಇರಲಿಲ್ಲ. 1960ರಲ್ಲಿ ಕಬಿನಿ ಜಲಾಶಯ ನಿರ್ಮಾಣವಾದ ನಂತರ ಬಾಳೆ ಬೆಳೆಯೋದಕ್ಕೆ ಅದೇ ನೀರನ್ನೇ ಬಳಸೋದಕ್ಕೆ ಶುರು ಮಾಡಿದ್ರು. ಹರಿಯೋ ನೀರಿನಲ್ಲಿ ಬಂದಂತಹ ಪ್ಯುಸೇರಿಯಂ ಆಕ್ಸಿಸ್ಪೋರಂ ಶಿಲೀಂಧ್ರದಿಂದ ಸೊರಗು ರೋಗ ಆರಂಭ ಆಯಿತು. ಈ ಶಿಲೀಂಧ್ರ ಹಲವು ಬೆಳೆಗಳಿಗೆ ಹಾನಿ ಮಾಡಿದ್ರೂ ಈ ಬಾಳೆಯಲ್ಲಿ ತೀವ್ರತೆ ಹೆಚ್ಚಾಯಿತು. ಮಲೆನಾಡಿನ ಕರಿಬಾಳೆ, ಬರ್ಗಿಬಾಳೆ, ಕಮಲಾಪುರದ ಕೆಂಪು ಬಾಳೆ, ದಕ್ಷಿಣ ಕನ್ನಡ ಮತ್ತು ಕೇರಳದ ನೇಂದ್ರನ್ ಹಾಗೂ ನಂಜನಗೂಡು ರಸಬಾಳೆಗಳು ಪನಾಮಾ ಸೊರಗು ರೋಗದಿಂದ ತೀವ್ರವಾಗಿ ಹಾನಿಗೊಳಗಾಯಿತು. ಫ್ಯುಸೇರಿಯಂ ಆಕ್ಸಿಸ್ಪೋರಂ ಶಿಲೀಂಧ್ರ ಮಣ್ಣು ಧರಿಸಿದ ಚಪ್ಪಲಿ ಹಾಗೂ ನೀರಿನಿಂದ ಹರಡತ್ತೆ. ಬೇರೆ ಕಂದುಗಳಿಂದ ಒಳಬಂದ ಶಿಲೀಂಧ್ರ ನೀರು ಆಹಾರ ಸಾಗಾಟದ ಝೈಲಂ ಮತ್ತು ಫ್ಲೋಯಂ ನಾಳಗಳ ಅಂಗಾಂಶವನ್ನು ಹಾಳು ಮಾಡುತ್ತೆ. ಬೇರು ಕೊಳೆಯುತ್ತವೆ, ಎಲೆಗಳು ಹಳದಿಯಾಗುತ್ತವೆ ಹಾಗೂ ಕಾಂಡದ ಒಳಭಾಗ ಕಂದು ಬಣ್ಣಕ್ಕೆ ತಿರುಗುತ್ತೆ. ಶಿಲೀಂಧ್ರ ಒಳಸೇರಿ 2-3 ತಿಂಗಳ ನಂತರ ಲಕ್ಷಣ ಗೋಚರಿಸುತ್ತೆ. ಕೂಳೆ ಬೆಳೆಯಲ್ಲಿ ಇದು ಇನ್ನೂ ಹೆಚ್ಚು ವಿನಾಶಕಾರಿ. ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗೋದ್ರಿಂದ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಕಡಿಮೆಯಾಗುತ್ತೆ. ಇದರ ಪರಿಣಾಮ ಗೊನೆಯ ಗಾತ್ರ, ಗುಣಮಟ್ಟ ಇಳಿಮುಖವಾಗುತ್ತೆ. ಗಿಡದಲ್ಲಿ ಶಕ್ತಿ ಕಡಿಮೆಯಾಗಿ ಕಾಂಡ ಗೊನೆ ಮುರಿದು ಬೀಳಬಹುದು. ಈ ರೋಗನ ತಡೆಯೋದಾದ್ರೂ ಹೇಗೆ ಅಂದ್ರೆ, ರೋಗರಹಿತ ಅಂಗಾಂಶ ಕೃಷಿ ಬಾಳೆ ಸಸಿಗಳನ್ನ ನಾಟಿಗೆ ಬಳಸಬೇಕು. ನಾಟಿಗೆ ಮೊದಲು ಶಿಲೀಂಧ್ರನಾಶಕವನ್ನ ಬಳಸಿ ಮಣ್ಣಿನಲ್ಲಿರುವ ರೋಗಾಣುಗಳನ್ನ ಕಡಿಮೆ ಮಾಡಬೇಕು. ಹಾಯಿ ನೀರಾವರಿ ಕೊಡಬಾರದು, ಹನಿ ನೀರಾವರಿ ಸೂಕ್ತವಾಗಿರುತ್ತೆ. 1 ಲೀಟರ್ ನೀರಿನಲ್ಲಿ 2 ಗ್ರಾಂ ಕಾರ್ಬನ್ಡೈಸಿಮ್ ಹಾಕಿದ ದ್ರಾವಣದಲ್ಲಿ ಸಸಿಗಳನ್ನು ಅದ್ದಿ ನಂತರ ನಾಟಿ ಮಾಡೋದು ಒಳ್ಳೆಯದು. ಗಡ್ಡೆ ಅಥವಾ ಕಾಂಡ ಕೊರಕ ನಿಯಂತ್ರಿಸಲು ಅದೇ ದ್ರಾವಣಕ್ಕೆ ಪ್ರತಿ ಲೀಟರ್ ನೀರಿಗೆ 3 ಮಿಲಿಲೀಟರ್ ಕ್ಲೋರೋಪೈರಿಪಾಸ್ ಸೇರಿಸಬಹುದು. ಗುಂಡಿಗೆ 10 ಗ್ರಾಂ ಫೋರೇಟ್ ಹರಳು ಉದುರಿಸಬೇಕು. ಆಮ್ಲೀಯ ಮಣ್ಣಿನಲ್ಲಿ ಫ್ಯುಸೇರಿಯಂ ಆಕ್ಸಿಸ್ಪೋರಂನ ಬಾಧೆ ಹೆಚ್ಚು. ನಂಜನಗೂಡಿನ ಮಣ್ಣು ಸವಳು ಇರೋದ್ರಿಂದ ಇಂದಿಗೂ ಸ್ವಲ್ಪ ಮಟ್ಟಿಗೆ ರಸಬಾಳೆ ಉಳಿದಿದೆ. ನಂಜನಗೂಡಿನಲ್ಲಿ ಮೆಕ್ಕಲು ಮಣ್ಣು ಇರೋದ್ರಿಂದ ನೆಮಟೋಡ್ ತೊಂದರೆ ಇರೋದಿಲ್ಲ. ಈ ಬಾಳೆ ಗಿಡಗಳಿಗೆ ಜೌಗು ಆಗದಂತೆ ನೋಡ್ಕೋಬೇಕು. 2 ತಿಂಗಳಿಗೊಮ್ಮೆ ಗಿಡಗಳಿಗೆ ಕಾರ್ಬನ್ಡೈಸಿಮ್ ಸಿಂಪಡಣೆ ಮಾಡಬೇಕು. ಕಂದುಗಳನ್ನು ಕತ್ತರಿಸಿದ ಜಾಗದಲ್ಲಿ ಬಾವಿಸ್ಟ್ರಿನ್ ಹಾಕೋದು ಒಳ್ಳೆಯದು. ಮುಖ್ಯ ಬೆಳೆ ಹಾಗೂ ಕೂಳೆ ಬೆಳೆಯ ನಂತರ ಬೇರೆ ಬೆಳೆಯಿಂದ ಬೆಳೆ ಪರಿವರ್ತನೆ ಮಾಡೋದು ಉತ್ತಮ. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಕೃಷಿ ದರ್ಪಣ. ಕೃಷಿ ದರ್ಪಣ ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ 17 ಫೆಬ್ರವರಿ ಸೋಮವಾರ ಸಂಜೆ 6:50 ಕೃಷಿರಂಗದಲ್ಲಿ ಮೈಸೂರಿನ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆಯ ಆವರಣದಲ್ಲಿ ರೇಡಿಯೋ ಕಿಸಾನ್ ದಿನದ ಸಂದರ್ಭದಲ್ಲಿ ಏರ್ಪಾಡಾಗಿದ್ದ ವೇದ ಕೃಷಿ ಕುರಿತ ಕಾರ್ಯಾಗಾರದ ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿ. 18 ಮಂಗಳವಾರ ರೈತ ಹಾಗೂ ಗ್ರಾಹಕರ ನಡುವೆ ನೇರ ಮಾರಾಟವನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮೈಸೂರು ತಾಲೂಕು ದೇವಗಳ್ಳಿ ಗ್ರಾಮದ ಜಿಎನ್ ಶಂಕರೇಗೌಡ ಮತ್ತು ಹೆಗ್ಗಡದೇವನಕೋಟೆ ತಾಲೂಕು ಹೊಮ್ಮರಗಳ್ಳಿಯ ಎನ್ ಯೋಗೇಶ್. ಈಗ ಅವ್ರದ್ದು ಪದಾರ್ಥ ಹೆಂಗಿರ್ತದೆ, ಗುಣಮಟ್ಟ ಹೆಂಗಿರುತ್ತೆ, ಮತ್ತು ಜನ ಬಳಸೋದು ಹೆಂಗೆ ಅಂದ್ಬಿಟ್ಟು ನಾವು ಇಷ್ಟ ಬಂದಂಗೆಲ್ಲ ರೇಟ್ ಇಡೋಕೆ ಹೋಗಲ್ಲ. ಈಗ ಬಾಳೆಹಣ್ಣು ಈಗ ಆಚೆ ಕಡೆ ಆವಾಗಲೇ 100 ರೂಪಾಯಿ ಆಗಿದೆ, ನಾವು 80 ರೂಪಾಯಿಗೆ ಕೊಡ್ತಾ ಇದ್ದೀವಿ ಸರ್. ಮೊದಲು 40 ರೂಪಾಯಿ ಮಿತ್ತು ಆಚೆ ಕಡೆ, ಆದರೂ ನಾವು 70 ರೂಪಾಯಿ ಕೊಡ್ತಾ ಇದ್ದೋ. ಇದೊಂದು ಯಾಕಂದರೆ ನಾವು ಎಷ್ಟು ಬೆಳೆಗೆ ಯಾವ ಬೆಳೆಗೆ ಎಷ್ಟು ಶ್ರಮ ಪಟ್ಟಿರ್ತೀವಿ, ಮತ್ತು ಅದು ನಮಗೆ ಬೆಳೆ ಎಷ್ಟು ಈಸಿಯಾಗಿ ಬರುತ್ತೆ, ಆ ಒಂದು ಆಧಾರದ ಮೇಲೂ ನಾವು ಬೆಲೆ ಇಡ್ತೀವಿ. ಅಂದರೆ ಈಗ ಅರಿಶಿನ ನೀವೇನೋ ನಿಗದಿ ಮಾಡ್ತೀರಾ, ಖರೀದಾರರು ಕೊಂಡ್ಕೋಬೇಕಲ್ಲ, ತಗೋತಾ ಇದ್ದಾರೆ ಸರ. ಈಗ 20 ರೂಪಾಯಿಗೆ 3 ಕಟ್ಟು ಸೊಪ್ಪು ಕೊಡ್ತಾ ಇದ್ದೀವಿ ಸರ್. ಎಲ್ಲನೂ ಒಂದೊಂದು ಎತ್ಕೊಂಡಾದ್ರೆ ಆಯ್ತಲ್ಲ, ಅವ್ರಿಗೆ 20 ರೂಪಾಯಿನಲ್ಲಿ ಸೊಪ್ಪು ಸಿಕ್ಬಿಡ್ತು. ಓಕೆ, ಯಾವ್ದಾದ್ರು ತಗೋಬೋದು ಅವರು. 19 ಬುಧವಾರ ಮೇವು ಮೆಲುಕು ಬಾನುಲಿ ಸರಣಿಯಲ್ಲಿ ಹಸಿರು ಮೇವಿಗಾಗಿ ಬೆಳೆಯಬಹುದಾದ ಗಿಡ ಮರಗಳನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಮೇವು ಅಭಿವೃದ್ಧಿ ವಿಭಾಗದ ತಾಂತ್ರಿಕ ಸಹಾಯಕರಾದ ಡಾಕ್ಟರ್ ಎನ್ ರಾಣಿ ಅವರೊಂದಿಗೆ ಮಾತುಕತೆ. ಹುಲ್ಲುಗಾವಲು ಆಧಾರಿತಂತಹ ಬೇಸಾಯ ಪದ್ಧತಿಗಳಲ್ಲಿ ಈ ಮರಗಿಡಗಳನ್ನು ಯಾವ ರೀತಿ ಬೆಳೆಸ್ಕೋಬಹುದು ಅಂತಂದರೆ, ಹುಲ್ಲುಗಳು ಸಾಮಾನ್ಯವಾಗಿ ರೋಡ್ಸ್ ಹುಲ್ಲು, ಅಂಜನ್ ಹುಲ್ಲು, ಸ್ಟೈಲೋಸ್ಯಾಂಥಸ್ ಕ್ಯಾಬ್ರಾ, ಸಿಗ್ನಲ್ ಹುಲ್ಲುಗಳು. ಸಿಗ್ನಲ್ನಲ್ಲಿ ಒಂದು 6-7 ರೀತಿಯಾದಂತಹ ತಳಿಗಳಿದ್ದಾವೆ. ಸಿಗ್ನಲ್ ಸೆಲೆಕ್ಷನ್, ಸಿಗ್ನಲ್ DBRS-1, DBRS-2 ಈ ರೀತಿಯಾದಂಥ ತಳಿಗಳಿದ್ದಾವೆ. ಹಾಗೂ ಈ ಸಿಗ್ನಲ್ ಹುಲ್ಲು ಹಾಗೂ ಮತ್ತು ಸ್ಟೈಲೋಸ್ಯಾಂಥಸ್ ಕ್ಯಾಬ್ರಾ, ಸ್ಟೈಲೋಸ್ಯಾಂಥಸ್ ಜೆಬ್ರಾನ ಹಮಾಟ ಮತ್ತು ಈ ರೀತಿಯಾದಂಥ ಹುಲ್ಲುಗಳ ಜೊತೆಯಲ್ಲಿ ಕೂಡ ನಾವು ಗಿಡಮರಗಳಾದಂತಹ ನುಗ್ಗೆ, ಹಿಪ್ಪುನೇರಳೆ, ಸುಬಾಬುಲ್ ಮತ್ತು ಹೆಬ್ಬೇವು ಹಾಗೂ ಜಾಲಿ ಮರವನ್ನು ಕೂಡ ನಾವು ಹುಲ್ಲುಗಾವಲಿನ ಜೊತೆಯಲ್ಲಿ ಬೆಳೆಸ್ಕೋಬಹುದು. 20ರಂದು ಗುರುವಾರ ನಮ್ ಕಂಪನಿ ಬಾನುಲಿ ಸರಣಿ ರೈತ ಉತ್ಪಾದಕ ಕಂಪನಿಗಳಲ್ಲಿ ಹಣಕಾಸು ನಿರ್ವಹಣೆಯನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮೈಸೂರಿನ ಚಾರ್ಟರ್ಡ್ ಅಕೌಂಟೆಂಟ್ಗಳಾದ ಬಿವಿ ಮಹೇಶ್ ಮತ್ತು ಕೆ ಮಂಜು. ಅಲ್ಲಿ ಅವರು ನೋಡಲ್ಲ ಅಂದರೆ ಜಸ್ಟ್ ಲೈಕ್ ನಮ್ಮ ಆಡುಭಾಷೆ ಬಗ್ಗೆ ನೋಡಲ್ ಆಫೀಸರ್ ಥರ ಇರೆಲ್ಲ ಅವ್ರ ಪರ್ವಿಗೆ ಬರೋದು. ಅಲ್ಲಿಗೆ ಫೈಲ್ ಮಾಡಲೇಬೇಕು, ಒಂದು ಆ್ಯನ್ಯುವಲ್ ರಿಟರ್ನ್ಸ್ ಅಂತ ಇರುತ್ತೆ, ಆಮೇಲೆ ಆ್ಯನ್ಯುವಲ್ ಅಕೌಂಟ್ಸ್ ಇರುತ್ತೆ, ಎರಡು ಫೈಲ್ ಮಾಡಲೇಬೇಕು. ಆಮೇಲೆ ಆಡಿಟರ್ಸ್ ಅಪಾಯಿಂಟ್ಮೆಂಟ್ ಫೈಲ್ ಮಾಡಬೇಕು. ಅವೇನಾಗುತ್ತೆ ಅಂದರೆ ಅವೆಲ್ಲ ಡ್ಯೂ ಡೇಟ್ ಆಗಿಬಿಟ್ರೆ ಇಲ್ಲೆಲ್ಲ ಲೇಟ್ ಫೀ ಸ್ಟಾರ್ಟ್ ಆಗುತ್ತೆ. ಅವಕ್ಕೆ ಯಾವುದು ವೇವರ್ಗೆ ಏನು ಸ್ಕೀಮ್ ಬರೆದ್ರೆ ಮಾತ್ರ ಇರುತ್ತೆ, ಸ್ಕೀಮ್ ಯಾವಾಗಲೂ 10-15 ಬರುತ್ತೆ. ಇಲ್ಲಾಂದರೆ ಅವ್ರು 1:2 ಕೆಲವೆಲ್ಲ ನೀವು ಲೇಟ್ ಮಾಡಿಬಿಟ್ರೆ 1:10 ಬಂದುಬಿಡುತ್ತೆ. 500 ರೂಪಾಯಿ ಇರುತ್ತೆ ಫಾರ್ಮ್ದು ಫೈಲಿಂಗ್ ಫೀಸು, ಲೇಟ್ ಆಗ್ಬಿಟ್ರೆ 5,000 ಆಗ್ಬಿಡ್ತದೆ ಅದು. ಅದಕ್ಕೆ ಡ್ಯೂ ಡೇಟ್ಸ್ ಅನ್ನೋದು ಭಾರಿ ಇಂಪಾರ್ಟೆಂಟು. February 21 ಶುಕ್ರವಾರ ವೇದ ಕೃಷಿ ಕುರಿತು ಮಾತನಾಡುತ್ತಾರೆ ವಾಲ್ಮೀಕಿ ರಂಗಾಚಾರ್ ಶ್ರೀನಿವಾಸ. ಇದನ್ನು ನಾನು 96 ನನಗೆ ಸಿಕ್ಕಿದಾಗ, ಈ ಗ್ರಂಥಗಳು ಸಿಕ್ಕಿದಾಗ ಓದ್ಬಿಟ್ಟು ಬಿಸಾಕಲಿಲ್ಲ, ಶುರು ಮಾಡಿದೆ. ಶುರು ಮಾಡ್ತಾ ಇದ್ದಾಗೆ ಎಷ್ಟು ಸಿಕ್ಕಿಬಿಡ್ತು, ಕಾಯೋಗತ್ಯ ಇಲ್ಲ ನನಗೆ. ಇದಾದಮೇಲೆ ಏನಾಯಿತು ಅಂದರೆ, ನನಗೆ ಆಶ್ಚರ್ಯಕರವಾದ ಬೆಳವಣಿಗೆ ಅಂದರೆ, ನನಗೊಬ್ಬರು ಭೂಮಿ ದಾನ ಕೊಟ್ಟರು 1 ಎಕರೆ. ಅವ್ರು ಹೇಳಿದ್ರು, ಮೇ ಪಾಪಿ ಹ್ಞೂ ಆಪ್ಕೋ ಭೂಮಿ ದಾನಿದೇನೇತೋ ಮೇರಾ ಪಾಪ್ ಚಲೇ ಜಾತಾ ಹೇ, ಮೇ ಮರಣಕ್ಕೆ ಪೆಲೆ ಮೇರಾ ಪಾಪ್ಕೋ ಮೇ ಧೋನಾ ಹ್ಞೂ. ಇದು ಮರಾಠಿನಲ್ಲಿ ಅಂದರೆ, ನಾನು ಪಾಪಿ, ನಾನು ಅವನಿಗೆ 95 ನಾನು ಜಮೀನು ತಗೊಳಕ್ಕೆ ಹಿಂದೇಟ್ ಹಾಕಿದೆ. ಯಾಕೆ ಅಂದರೆ ಪರದೇಶ, ಇದೆಲ್ಲ ಮಾಡೋಕ್ಕೆ ನನ್ನ ಕೈಲಿ ಆಗಲ್ಲ, ಶಕ್ತಿ ಇಲ್ಲ ಅಂತ ಬಿಟ್ಬಿಟ್ಟೆ. ನಾನು ಬಂದು ಸಭೆ ಒಂದು 30 ಇದ್ರ ಹಳ್ಳಿನವರು, ಅವರು ಮೇರಬಾ ಸುಂತಾಯನ ಇತ್ತುಮೆ ತುಂಬ ಲಾತ್ ಮಾರ್ತಾ ಅಂದರು. 22 ಶನಿವಾರ ಸ್ವಯಂ ಉದ್ಯೋಗದ ಪ್ರಾಮುಖ್ಯತೆಯನ್ನು ಕುರಿತ ಸಂವಾದದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಮಂಡ್ಯ ತಾಲೂಕು ದುದ್ದ ಹೋಬಳಿ ಗಾಣದಾಳು ಗ್ರಾಮದ ಕೃಷಿಕ ದಂಪತಿ GS ರವಿಕುಮಾರ್ ಮತ್ತು SC ಅರ್ಪಿತಾ. ಸರ್, ಅದೆಲ್ಲ ನ್ಯಾಚುರಲ್ ಪ್ರಾಡಕ್ಟ್ಸು, ಇದರಲ್ಲಿ ಯಾವುದೇ ಕೆಮಿಕಲ್ಸ್ ಇಲ್ಲ. ನಾವು ಮಾಡ್ತಾ ಇರೋದು ಅದನ್ನು ಮರದ್ದು ಉಡ್ಡಲ್ಲಿ ತಯಾರಿಸ್ತಾರೆ, ಕಲ್ಲು ಇದ್ಲಲ್ಲಿ ತಯಾರಿಸ್ತಾರೆ ಅದನ್ನು. ಅದನ್ನೆಲ್ಲ ಗ್ರೈಂಡಿಂಗ್ ಮಿಷಿನ್ಗಳಲ್ಲಿ ಅವರು ಹೋಲ್ಸೇಲ್ ಡೀಲರ್ಗಳು ತಗೊಂಡು ನಮಗೆ ಅದನ್ನು ಪೌಡ್ರಾಗಿ ಕನ್ವರ್ಟ್ ಮಾಡಿಕೊಡ್ತಾರೆ. ನಾವು ಬಂದು ಪೌಡ್ರು ಮತ್ತು ಬ್ಯಾಂಬೋ ಸ್ಟಿಕ್ಸ್ ಬರುತ್ತೆ, 8-9 ಅಂತ ಸೈಜ್ ಇರುತ್ತೆ. ಅದಕ್ಕೆ ನಾವು ಅದು ಮಿಷಿನಲ್ಲಿ ಯಾವ ರೀತಿ ನಿಲ್ಲಿಸ್ಕೊಳ್ತೀವಿ ಆ ರೀತಿ ನಿಲ್ಲಿಸ್ಕೊಂಡು ನೀರು ಹಾಕಿ ಮಾಡೋದು ಸರ್, ರಾ ಮಾಡ್ತೀವಿ ನಾವು. 23 ಭಾನುವಾರ ಸಾಪ್ತಾಹಿಕ ಸರಣಿ ತೋರಣ ಹೂರಣ. ಈಗ ನಾವು ಬೆಳೆಯೋ ಬೆಳೆ ಬೇರೆ ರೈತರಿಗೆ ಬಿತ್ತನೆ ಆಗಿ ಹೋಯ್ತದೆ, ಎಮ್ಮೆ ಇರಕ್ಕಿಲ್ವಾ? ಇದು ಉಬ್ಬಿಸ್ಕೊಂಡು ಹೇಳ್ಬೋದಲ್ವಾ? ಹಂಗ ಅದಕ್ಕೆ ಅವ್ರು ಒಂದು ಪಟ್ಟಿ ಮಾಡ್ಕೊಟ್ಟವ್ರೆ. ಈಗ ರಾಷ್ಟ್ರೀಯ ಬೀಜ ನಿಗಮ ಅಂತ ಐತಂತೆ, ರಾಜ್ಯ ಬೀಜ ನಿಗಮ ಅಂತ ಐತಂತೆ ಇಲ್ವಾ? ಆಮೇಲೆ ಯೂನಿವರ್ಸಿಟಿ, ಈ GKVK ಕೃಷಿ ಮಾಡಕ್ ಹೋಗಿದ್ದಲ್ಲ ವಿಶ್ವವಿದ್ಯಾಲಯ, ಅಲ್ಲೂ ಬೀಜೋತ್ಪಾದನಾ ವಿಭಾಗ ಐತಂತೆ. ಆಮೇಲೆ ವಿಸಿ ಫಾರಂ ಕೃಷಿ ಮಾಡಕ್ ಹೋಗಿರ್ನಿಲ್ವ, ಅಲ್ಲೂ ಆಫೀಸರ್ ಸಿಕ್ದವ್ರು ಹೇಳ್ತಿರ್ನಿಲ್ವೇ ಭತ್ತದ ಬೀತ ಕೊಡ್ತೀವಿ, ಆಮೇಲೆ ಈಗೇನು ಜ್ಯೋತಿ ಬೆಳಿತೀವಲ್ಲಪ್ಪ ಅದಕ್ಕ ಇನ್ನೊಂದು ಭತ್ತದ ತಳಿ ಕೊಟ್ಟಾರಂತೆ, ಅದನ್ನು ಬಿತ್ತ ಮಾಡಿ ಕೊಡ್ಬೋದಂತೆ. ಶ್ರೋತೃಗಳೇ, ಇವಿಷ್ಟು ಬರುವ ವಾರ ಕೃಷಿ ರಂಗದಲ್ಲಿ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ದರ್ಪಣ, ಕೃಷಿ ದರ್ಪಣ. ವಾರದ ಕೃಷಿ ರಂಗ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಮತ್ತೆ ಕೃಷಿ ದರ್ಪಣ ಮುಂದಿನ ವಾರ ಇದೇ ಸಮಯಕ್ಕೆ. ರೈತ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಜಯಲಕ್ಷ್ಮಿ ಹಾಗೂ ಅನುರಾಧ ಭಟ್ ಅವರು ಹಾಡಿರುವ ಪರಿಸರ ಗೀತೆಯೊಂದನ್ನು ಆಲಿಸೋಣ. ಹಸಿರಿಲ್ಲದೆ ಉಸಿರಲ್ಲಿದೆ ಉಳಿಸಲು ಇರಲಿ ಚಲ